ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯ ಸಾಧ್ಯತೆಗಳು 10-15% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ಒಣ ವಾತಾವರಣ, ಬಿಸಿಲಿನ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ಸೂಚನೆ ಅದ. ಈ ವಿಚಾರ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ ರೈತ ಬಾಂಧವರೇ. ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿ ಡಾ ಶ್ರೀನಿವಾಸ್, ಲಿಂಗಸುಗುರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಡಾ ವಾಣಿಶ್ರೀ ಹಾಗೂ ಮುನಿರಾಬಾದಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾದ ಡಾ ರಾಘವೇಂದ್ರ ಆಚಾರ್ಯ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈ ವಾರ ನಮ್ಮ ರೈತ ಬಾಂಧವರು ತಮ್ಮ ಹೊಲದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ತಜ್ಞರು ತಮಗೆ ಸಲಹೆ ಸೂಚನೆಗಳನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ಎಂದಿನಂಗ ನೀಡ್ತಾ ಇದ್ದಾರೆ. ಈ ಸಲಹೆ ಸೂಚನೆಗಳು ತಮಗೆ ಸಹಾಯಕ ಬರಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಸಸ್ಯರೋಗಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ಬಾಳೆಯ ರೋಗಗಳ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ನಮ್ಮ ಭಾಗದೊಳಗೆ ಅನೇಕರು ತಾವು ಬಾಳೆ ಬೆಳೆಯನ್ನು ಬೆಳೀತಾ ಇದ್ದೀರಿ. ಅದ್ಭುತವಾದಂತಹ ಬಾಳೆ ಬೆಳೆ ನಮ್ಮ ಭಾಗದೊಳಗೆ ಬಹಳ ಚಲೋತ್ನಾಗೆ ಬರುತ್ತದೆ. ಬಾಳೆ ಬೆಳೆಗಾರರು ಈ ಮಾಹಿತಿಯನ್ನು ಪಡ್ಕೊಂಡು ತಮ್ಮ ಬೆಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಬಹಳ ಸಹಕಾರಿ ಆಗಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಾಳೆಯ ರೋಗಗಳನ್ನು ಕೊಡೋಣ. ಯಾಕಂದ್ರೆ ಸಣ್ಣ ಹಂತ ಬಾಳೆ 1 ತಿಂಗಳು ಆಮೇಲೆ 2 ತಿಂಗಳ ಹಂತದಲ್ಲೂ ಬಾಳೆ ಕೂಡ ಬೆಂಡಾಗುವಂಥದ್ದು ಆಮೇಲೆ ಅಕ್ಕ ಹೋಗಿ ಕೊಳೆಯುವಂತ ಸನ್ನಿವೇಶಗಳು ನೋಡ್ತಾ ಇದ್ದೀವಿ. ಇದರಲ್ಲಿ ಇರ್ತಕ್ಕಂತ ಮುಖ್ಯ ರೋಗಗಳಂದ್ರೆ ಒಂದು ಸುಳಿ ಕೊಳೆ ರೋಗ ಬರ್ತಾ ಇದೆ, ಆಮೇಲೆ ಎಲೆ ಚುಕ್ಕಿ ರೋಗ ಬರ್ತಾ ಇದೆ, ಆಮೇಲೆ ಗಡ್ಡೆ ಕರಗುವಂತ ರೋಗ ಬರ್ತಾ ಇದೆ, ಕಾಂಡ ಕೊಳೆ ರೋಗ ಬರ್ತದೆ, ಆಮೇಲೆ ಬಂಜಿಟಾಪ್ ರೋಗ ಬರ್ತಾ ಇದೆ. ಇದರಲ್ಲೆಲ್ಲ ಮಧ್ಯದಲ್ಲಿನ ನೆಮಟೋಡ್ ಜಂತುಹುಳ ಇದೆ, ಅದು ಕೂಡ ಜಾಸ್ತಿ ಇತ್ತೀಚಿನ ಬಾಧೆಗಳನ್ನು ನೋಡ್ತಾ ಇದ್ದೀವಿ. ನಾವು ಫಸ್ಟ್ನೇದಾಗಿ ಗಿಡ ವಕ್ರ ಹೋಗುವಂತದ್ದು ಅಥವಾ ಸುಳಿ ವಕ್ರ ಹೋಗುವಂತಹ ರೋಗವನ್ನು ನೋಡ್ಕೊಳ್ಳೋಣ. ರೈತರೇ, ಇದು ಬ್ಯಾಕ್ಟೀರಿಯಾ ರೋಗ. ಎಲ್ಲಿ ಮಳೆ ಎಂಡ್ ಆಗ್ತಾ ಇದೆ, ಚಳಿ ಸನ್ನಿವೇಶ ಬರ್ತಾ ಇದೆ, ಆ ಥಂಡಿ ಟೈಮಲ್ಲಿ ವಕ್ರ ಹೋಗ್ತಾ ಇರ್ತದೆ ಸುಳಿ. ನಮಗೆ ಸುಳಿ ಚೆನ್ನಾಗಿದ್ರೆ ಮಾತ್ರ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಸುಳಿ ಬಹಳಷ್ಟು ಇಂಪಾರ್ಟೆಂಟ್. ಆದಷ್ಟು ರೈತರು ಈ ಭಾಗವನ್ನು ನೋಡ್ತಾ ಇರಬೇಕು. ಮಚ್ಚೆಗಳಾಗಿದೆಯಾ ಸುಳಿ ಭಾಗದಲ್ಲಿ, ನೀರು ಕುಡ್ಕೊಂಡಿದೆಯಂತ ಒಂದು ಅಂಶವನ್ನು ನೋಡ್ಬೇಕಾಗುತ್ತೆ. ಅಂದ ತಕ್ಷಣನೇ ಅವನು ರೋಗವನ್ನು ಕಂಡುಬಿಟ್ರೆ ಬೆಳವಣಿಗೆ ಕೂಡ ಕುಂಠಿತ ಆಗುವ ಸಾಧ್ಯತೆ ಇದೆ. ಅಲ್ಲಿ ನಾವು ಸುಡೋಮನಾಸ್ 5 ಗ್ರಾಂ ಪ್ರತಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ. ಆಮೇಲೆ ಬಿತ್ತನೆ ಟೈಮಲ್ಲಿನೇ ನಾಟಿ ಮಾಡೋ ಟೈಮಲ್ಲಿ 20 ಗ್ರಾಂ ಟ್ರೈಕೋಡರ್ಮ, ಆಮೇಲೆ 1/4 ಕೆಜಿ ಬೇವಿನ ಹಿಂಡಿ, ಇದನ್ನು ಮಿಕ್ಸ್ ಮಾಡಿಕೊಂಡು ಗುಣಿಗಳಿಗೆ ಹಾಕಬೇಕಾಗುತ್ತೆ. ಆವಾಗ ಬ್ಯಾಕ್ಟೀರಿಯಾ ರೋಗವನ್ನು ಹತೋಟಿ ಮಾಡೋಕ್ಕೂ ಈಸಿ ಆಗುತ್ತೆ. ಸ್ವಾಭಾವಿಕವಾಗಿ ಕೆಮಿಕಲ್ ಹಾಕುವಂಥ ರೈತರು ಕಾಪರ್ ಆಕ್ಸಿಕ್ಲೋರೈಡ್, ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನು 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಿದರೆ, ಸುಳಿ ಭಾಗ ನೆನೆಯುವಂಗೆ ಸಿಂಪಡಣೆ ಮಾಡಿದರೆ ಈ ವಕ್ರ ಹೋಗುವಿಕೆ ಕೂಡ ಕಡಿಮೆ ಆಗ್ಬೋದು. ರೈತರು ಅಷ್ಟೇ, ಬಾಳೆ ಸಡನ್ ಆಗಿ ನಾಟಿ ಮಾಡೋಕ್ಕೆ ಹೋಗಬಾರ್ದು. ಅಟ್ ಲೀಸ್ಟ್ 1 ತಿಂಗಳ 2 ತಿಂಗಳ ಮುಂಚೆನೆ ಅವರು ಮಣ್ಣು ಪರೀಕ್ಷೆ ಮಾಡಬೇಕಾಗುತ್ತೆ, ಬೋರಾನ್ನ ಅಂಶ ನೋಡಬೇಕಾಗುತ್ತೆ, ಪೊಟ್ಯಾಷಿಯಂ ಲೆವೆಲ್ ನೋಡಬೇಕು, ಮತ್ತು ಫಾಸ್ಫರಸ್ ಲೆವೆಲ್ ನೋಡಬೇಕಾಗುತ್ತೆ. ಸಾವಯವ ಅಂಶ ಭಾಳಷ್ಟು ಇಂಪಾರ್ಟೆಂಟ್, ಅದನ್ನು ನೋಡಿಕೊಂಡೇ ಬಾಳೆ ಮಾಡಬೇಕಾಗುತ್ತೆ. ಇಲ್ಲದ್ರೆ ಒಂದಲ್ಲ ಒಂದು ಒಂದು ನ್ಯೂನತೆಗೆ ಬಾಳೆ ಬೆಳವಣಿಗೆ ಕುಂಠಿತಾಗುವ ಸಾಧ್ಯತೆ ಇದೆ. ಆಮೇಲೆ ಕಾಂಡ ಕೊಳೆ ಸ್ಟಾರ್ಟ್ ಆಗುತ್ತೆ. ಇದು ಅತಿಯಾದ ನೀರು, ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂತಹ ಗಿಡಗಳಿಗೆ ಅತಿಯಾದ ನೀರು ಬೇಕಾಗಿಲ್ಲ. ಮಧ್ಯಮ ಟೆಂಪರೇಚರ್ ಉಷ್ಣಾಂಶ ನೋಡಿಕೊಂಡು ಮಣ್ಣು ಮತ್ತು ವಾತಾವರಣದ ಎರಡೂ ಉಷ್ಣಾಂಶ ನೋಡ್ಕೊಳ್ಬೇಕಾಗುತ್ತೆ. ಆ ಸನ್ನಿವೇಶದಲ್ಲಿ ನೀರು ಕೊಟ್ಟರೆ ಸಾಕು. ಈಗಾಗಲೇ ಮಳೆಯ ದಿನಗಳ ನಂತರ 1 ಫೀಟ್ 2 ಫೀಟ್ ಕೆಳಗಡೆ ತೇವಾಂಶ ಇದೆ, ಅದನ್ನೆಲ್ಲ ನೋಡಿಕೊಂಡೇ ಕೊಡಬೇಕಾಗುತ್ತೆ. ಸುಮ್ಮನೆ ಡ್ರಿಪ್ ಇದೆ, ಹಾಯಿ ನೀರಿದೆ ಅಂತ ನೀರು ಕೊಡೋದು ತಪ್ಪು. ಆಮೇಲೆ ಇರ್ತಕ್ಕಂತಹ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಅಂದರೆ ವೈರಸ್ ರೋಗಗಳು, ಬಂಚಿ ಟಾಪ್ ಅಂತ ಹೇಳ್ತೇವೆ. ಇದು 4 ತಿಂಗಳಿಂದ ಗಿಡಗಳನ್ನ ನೋಡ್ಕೊಳ್ಳಿ, ಹತ್ರ ಹತ್ರ ಎಲೆಗಳೆಲ್ಲ ಕಾಳ್ಕೊಂಡ್ಬಿಟ್ಟು ರೊಸಟ್ಟೆ ಸಿಂಪ್ಟಮ್ ಅಂತ ಹೇಳ್ತೇವೆ, ಬಂಚ್ ಟೈಪ್ ಇರ್ತವೆ. ಸೊ ಇದನ್ನು ಹೂ ಮತ್ತು ಕಾಯಿಗಳಿಗೆ ಆಗಲ್ಲ, ಇಂಥ ರೋಗ ಪೊದೆಯಂತೆ ಕಾಣ್ತಾ ಇರ್ತವೆ. ಇಂಥ ಸಣ್ಣ ರಂಭಾಕಾರದ ಎಲೆ ಇದ್ರೆ ನೀವು ಐಡೆಂಟಿಫೈ ಮಾಡ್ಬೋದು, ಸ್ವಲ್ಪ ಬೇರೆನೇ ಇರುತ್ತೆ ಗಿಡಗಳು. ಮೊದಲೇ ಇದನ್ನು ಗುರುತಿಸಿಕೊಂಡು ರೋಗ ಪೀಡಿತ ಗಿಡವನ್ನು ತೆಗೆಸಿ ನಾಶ ಮಾಡಿಸಬೇಕಾಗುತ್ತೆ, ಇಲ್ಲದ್ರೆ ಹರಡ್ಕೊಂಡೇ ಹೋಗುತ್ತೆ. ಇದು ಬಂಜಿ ಟಾಪ್ ನಂಜಾಗೋದ್ರಿಂದ ಇಡಿಕಿಡಿ ಹೊಲ ಹರಡುವ ಸಾಧ್ಯದ್ರಿಂದ ಇದನ್ನು ನಿರ್ವಹಣೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ರೈತರು ಅಷ್ಟೇ ಆಗಾಗಲೇ ಒಂದು ನೋಡ್ತಾ ಇರಬಹುದು ಕಾಯಿಗಳಲ್ಲೆಲ್ಲ ರೈತರು ಹೇಳ್ತಿರ್ತಾರೆ. ಈಗ ದೀಪಾವಳಿ ಟೈಮ್ ಮುಂದೆ ಬರ್ತಾ ಇದೆ, ನವರಾತ್ರಿ ಟೈಮಲ್ಲಿನೂ ಕಟಾವು ಟೈಮಲ್ಲಿನೂ ಮಚ್ಚೆಗಳು ಬೀಳ್ತವೆ ಕಾಯಿಯಲ್ಲೆಲ್ಲ. ಈ ಮಚ್ಚೆ ಅಂದರೆ ತೋಟಗಳಲ್ಲಿ ಹೊಲಗಳಲ್ಲೆಲ್ಲವೂ ಸಣ್ಣ ಸಣ್ಣ ಸೊಳ್ಳೆಗಳ ಉತ್ಪತ್ತಿಗಳು ಆಗ್ತಾ ಇದೆ. ಅದಕ್ಕೋಸ್ಕರ ಹೊಲವನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಯಾವುದಾದ್ರೂ ವೇಸ್ಟ್ ಎಲ್ಲ ಬಿದ್ದ ತಕ್ಷಣನೇ ಅವು ಕಂಪೋಸ್ಟ್ ಹಾಕೊಂಡು ಅಲ್ಲಿನೇ ಇದಾಗ್ಬಿಡ್ತವೆ. ಅದಕ್ಕೋಸ್ಕರ ಸಾಯಂಕಾಲ ಟೈಮಲ್ಲಿ ಸೃಷ್ಟಿಯಾಗುವಂತಹ ಮಸ್ಕಿಟೋಸ್ ಅಥವಾ ಸೊಳ್ಳೆಗಳು ಇದರಿಂದಾಗಿ ದ್ವಾಮಿಗಳಿಂದಾಗಿ ಕಾಯಿ ಮೇಲೆ ಚುಕ್ಕಿಗಳು ಬಂದ್ಬಿಟ್ಟು ಎಲ್ಲವೂ ಎಫೆಕ್ಟ್, ಕಾಯಿಗಳು ಚುಕ್ಕಿ ಆದ ತಕ್ಷಣ ಮಾರ್ಕೆಟ್ ರೇಟ್ ಕಡಿಮೆ ಮಾಡಿಬಿಡ್ತಾರೆ ಭಗವಂತರು. ಅದಕ್ಕೋಸ್ಕರ ಅಂತ ಟೈಮಲ್ಲಿ ರೈತರು ನೀಮ್ ಆಯಿಲ್ ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಬೇಕಾಗುತ್ತೆ ಕಾಯಿಗಳಿಗೆ, ಅಥವಾ ಕ್ಲೋರೋಪೈಪಾಸ್ 2 ml ಅಥವಾ ಕವಚ್ 2 g ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದರೆ ಕಾಯಿಯಲ್ಲಿ ಬರುವಂತಹ ಚುಕ್ಕಿ ಫ್ರೂಟ್ ಸ್ಪಾಟ್ ಅನ್ನು ನಿರ್ವಹಣೆ ಮಾಡ್ಬೋದು. ಆಮೇಲೆ ಸೈಲೆಂಟ್ ಆಗಿ ಗಿಡಗಳು ಸತ್ತೋಗ್ತಾ ಇರುವಂತಹ ನಾವು ನೋಡ್ತಾ ಇದ್ದೇವೆ. ಇದು ಜಂತುಳದ್ದು, ನೆಮಟೋಡ್ ಡಿಸೀಸ್. ರೋಗ ಪೀಡಿತ ಗಿಡ ಬೇರುಗಳನ್ನು ನೀವು ನೋಡಿ, ಅಲ್ಲೆಲ್ಲ ಕಂದು ಬಣ್ಣದ್ದು ಕಪ್ಪ ಆಗಿರುತ್ತವೆ, ಆಮೇಲೆ ಬೇರುಗಳು ಸಾಯುತ್ತವೆ, ಆಮೇಲೆ ಹೊಸ ಬೇರುಗಳು ಸೃಷ್ಟಿ ಆಗಲ್ಲ. ಭೂಮಿ ಯಾಕೋ ಒಂದು ಕೆಪಾಸಿಟಿ ಒಂದು ಡಲ್ ಕಾಣ್ತಾ ಇದೆ ಗಿಡದ್ದು. ಅದಕ್ಕೋಸ್ಕರ ರೈತರು ನೋಡ್ಕೊಳ್ಬೇಕಾಗುತ್ತೆ. ಅಂತ ಒಂದು ಬಾಧೆ ಬರುವಂತದ್ದು ಸ್ಪೆಸಲೋಮೈಸಿಸ್ ಅಥವಾ ಸುಡೋಮನಾಸ್ ಅನ್ನು 20 g ಪ್ರತಿ ಗುಣಿಗೆ ಹಾಕಿ ನಾಟಿ ಮಾಡಬೇಕಾಗತ್ತೆ, ಅಥವಾ ಬೇವಿನ ಹಿಂಡಿಯನ್ನು 1/2 kg ಪ್ರತಿ ಗಿಡಕ್ಕೆ ಹಾಕಿ ನಾಟಿ ಮಾಡಿದ್ರೆ ರೋಗವನ್ನು ಹತೋಟಿ ಮಾಡಬಹುದು. ಆದಷ್ಟು ರೈತರು ಒಮ್ಮೆ ಕರೆಕ್ಟ್ ಆಗಿ ಸಮ್ಮರಲ್ಲಿ ಬೇಸಿಗೆಯಲ್ಲಿ ನೀರು ಕರೆಕ್ಟ್ ಆಗಿ ಕೊಡಿ, ಆವಾಗ ಈ ಜಂತುಗಳ ಪ್ರಾಬ್ಲಮ್ ಬರಲ್ಲ. ಭೂಮಿ ಒಣಗಿಸಿ ನಂತರ ನೀರು ಕೊಟ್ಟಿರ ತಕ್ಷಣನೇ ಇದು ಶಾಕ್ ಆಗಿಬಿಡುತ್ತೆ ಇಂಥವು. ಆದಷ್ಟು ಅಲ್ಲಲ್ಲಿ ಚೆಂಡು ಹಾಕಿದ್ರು ತುಂಬಾ ಒಳ್ಳೆಯದು, ಗಿಡಗಳನ್ನು ಹಾಕಿದ್ರೆ ಒಳ್ಳೆಯದು. ಯಾಕಂದ್ರೆ ನೆಮಟೋಡ್ ಕಂಟ್ರೋಲ್ಗೆ ಒಂದು ಚೆಂಡುವು ಅಥವಾ ಇನ್ನೊಂದು ಸೆಣಬು, ಇದು ಬಹಳಷ್ಟು ಇಂಪಾರ್ಟೆಂಟ್. ಈ ರೀತಿ ಹಾಕಿ ರೈತರು ಬಾಳೆಯಲ್ಲಿ ಬರುವಂತಹ ರೋಗಗಳನ್ನು ನಿರ್ವಹಣೆ ಮಾಡಬಹುದು. ಧನ್ಯವಾದಗಳು. ಇಲ್ಲಿ ತನಕ ಬಾಳೆ ಬೆಳೆಯ ರೋಗಗಳ ನಿರ್ವಹಣೆ ಬಗ್ಗೆ ಡಾಕ್ಟರ್ ಜಹೀರ್ ಅಹಮದ್ ಅವರು ಕೊಟ್ಟಂತಹ ಮಾಹಿತಿ ಕೇಳಿದ್ರಲ್ಲ, ತಾವು ಅವರನ್ನ ಸಂಪರ್ಕ ಮಾಡಬಹುದು, ಹೆಚ್ಚಿನ ವಿಚಾರಗಳನ್ನ ಕೇಳಬಹುದು. ಅದಕ್ಕಾಗಿ ಡಾಕ್ಟರ್ ಜಹೀರ್ ಅಹಮದ್ ಅವರ ಮೊಬೈಲ್ ನಂಬರ್ 9845300326. ನಮ್ಮ ಭಾಗದ ಕೆಲವು ಪ್ರದೇಶಗಳಲ್ಲಿ ದ್ರಾಕ್ಷಿ ಬೆಳೆಗಾರರು ಈಗ ಸಕ್ರಿಯವಾಗಿ ಇರುವಂತಹ ಸಮಯ, ಅಕ್ಟೋಬರ್ನೊಳಗೆ ಚಳಿಗಾಲದ ಚಾಟ್ನಿ ಆಗ್ತಾ ಇರುವಂತಹದ್ದು. ಈ ಸಮಯದೊಳಗೆ ಬಹಳ ಮುಖ್ಯವಾದಂತಹ ಒಂದು ಕ್ರಿಯೆ ಈ ಚಾಟ್ನಿ ಅನ್ನುವಂಥದ್ದು, ಸವರುವಿಕೆ ಅನ್ನುವಂಥದ್ದು, ಇಂಗ್ಲಿಷ್ನೊಳಗೆ ಇದನ್ನ ಪ್ರೂನಿಂಗ್ ಅಂತೇಳಿ ನಾವು ಕರಿತೀವಿ. ಈ ಒಂದು ಮಹತ್ವದ ಕಾರ್ಯ ಮುಗಿದ ನಂತರ ಸಾಕಷ್ಟು ಕಾಳಜಿಯಿಂದ ದ್ರಾಕ್ಷಿಯನ್ನ ನೋಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಈ ವಿಷಯದ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಇವತ್ತ ನಮ್ಮ ಜೊತೆಗೆ ಮುನಿರಾಬಾದ್ನ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಸಸ್ಯರೋಗಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಆಚಾರ್ಯ ಅವರು ದ್ರಾಕ್ಷಿ ಚಾಟಣಿ ನಂತರ ಯಾವ ರೀತಿ ಬೆಳೆಯನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವೀಗ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಈ ದಿನ ತಮಗೆ ದ್ರಾಕ್ಷಿಯಲ್ಲಿ ಬರ್ತಕ್ಕಂತಹ ಪ್ರಮುಖ ರೋಗಗಳು, ಅದರಲ್ಲೂ ಮುಖ್ಯವಾಗಿ ಅಕ್ಟೋಬರ್ ಚಾಟ್ನಿಯ ನಂತರ ಬರ್ತಕ್ಕಂತಹ ಪ್ರಮುಖ ರೋಗಗಳು, ಅವುಗಳ ನಿರ್ವಹಣೆ ಕುರಿತು ತಮಗೆ ತಿಳಿಸಿಕೊಡ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ದ್ರಾಕ್ಷಿಯಲ್ಲಿ ಪ್ರಮುಖವಾಗಿ ಡೌನಿ ಮಿಲ್ಡ್ಯೂ ಅಥವಾ ಬೂಜು ತುಪ್ಪಟ ರೋಗ ಅಂತೇನಿದೆ ಅದು ಸಾಮಾನ್ಯವಾಗಿ ಕಂಡು ಬರ್ತದೆ. ಅದರ ನಂತರ ಎರಡನೇ ರೋಗ ಈ ಹಂತದಲ್ಲಿ ನಾವು ಆಂಥ್ರಾಕ್ನೋಸ್ ಅಥವಾ ಕರ್ಪ ರೋಗ ಅಂತಂದೇನು ಕರಿತೇವೆ ಇದು ಇರುತ್ತೆ. ಮೂರನೇ ರೋಗ ಅಂತಂದ್ರಪ್ಪ ಅಂದ್ರೆ ದುಂಡಾಣು ಚುಕ್ಕೆ ರೋಗ, ಹಾಗೂ ನಾಲ್ಕನೇ ರೋಗ ಬೂದು ರೋಗ ಅಥವಾ ಪೌಡ್ರಿ ಮಿಲ್ಡ್ಯೂ ಅಂತೀವಿ. ಈ ರೋಗಗಳ ಬಗ್ಗೆ ತಮಗೆ ಈ ದಿನ ನಾನು ತಿಳಿಸಿಕೊಡ್ತೇನೆ. ಮುಖ್ಯವಾಗಿ ದ್ರಾಕ್ಷಿಯಲ್ಲಿ ಈ 4 ರೋಗಗಳು, ಡೌನಿ ಮಿಲ್ಡ್ಯೂ, ಆಂಥ್ರಾಕ್ನೋಸ್, ದುಂಡಾಣು ಚುಕ್ಕೆ ರೋಗ ಅಥವಾ ಬೂದು ರೋಗ, ಯಾವ ಹಂತದಲ್ಲಿ ಬರುತ್ತೆ, ಅವುಗಳ ನಿರ್ವಹಣೆ ಹೇಗೆ ಅನ್ನೋದು ತಿಳಿದುಕೊಳ್ಳೋಣ. ಚಾಟ್ನಿ ಆದ ನಂತರದಿಂದ ಸುಮಾರು 30 ದಿನಗಳವರೆಗಿನ ಹಂತ, ಅಂದರೆ ಹೂವು ಕಾಯಿ ಕಟ್ಟುವವರೆಗಿನ ಹಂತ, ಈ ಹಂತದವರೆಗೆ ನಾವು ಡೌನಿ ಮಿಲ್ಡ್ಯೂ ರೋಗಕ್ಕೆ ಬಹು ಸೂಕ್ಷ್ಮವಾದ ಹಂತ ಅಂತ ತಿಳ್ಕೋಬೇಕಾಗತ್ತೆ. ಎರಡನೇದು 30 ದಿನಗಳ ನಂತರ ಬಂದಾಗ ಇದೇ ಹಂತದಲ್ಲಿ ನಮಗೆ ಆಂಥ್ರಾಕ್ನೋಸ್ ಅಥವಾ ಕರ್ಪ ರೋಗ ಹಾಗೂ ದುಂಡಾಣು ಎಲೆ ಚುಕ್ಕೆ ರೋಗ ಇವು ಮೂರು ಕೂಡ ಬರುವ ಸಾಧ್ಯತೆ ಇರ್ತದೆ. 30-35 ದಿನಗಳ ನಂತರದಿಂದ ಹಿಡಿದು ಕಟಾವಿನ ಹಂತದವರೆಗೆ ಸಾಮಾನ್ಯವಾಗಿ ಬೂದು ರೋಗದ ಬಾಧೆ ಹೆಚ್ಚಾಗಿ ಬರುವ ಸಾಧ್ಯತೆ ಇರ್ತದೆ. ನಾವು ಈ ವರ್ಷದ ಒಂದು ಹವಾಮಾನವನ್ನು ನೋಡಿದಾಗ, ಅಂದ್ರೆ ಈಗ ನಾವು ಹವಾಮಾನ ಮುನ್ಸೂಚನೆಯನ್ನು ಒಂದು ವಾರಗಳ ಮಟ್ಟಿಗೆ, 15 ದಿನಗಳ ಮಟ್ಟಿಗೆ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 3 ತಿಂಗಳ ಮಟ್ಟಿಗೆ ಕೊಡ್ತಾರೆ. ಆ ಹವಾಮಾನ ಮುನ್ಸೂಚನೆಯನ್ನು ನೋಡಿದಾಗ ಈ ವರ್ಷ ಅಕ್ಟೋಬರ್ ಕೊನೆಯ ವಾರ ಅಥವಾ ನವೆಂಬರ್ ಮೊದಲನೇ ವಾರದ ನಂತರ ಅಷ್ಟೊಂದಾಗಿ ಮಳೆ ಬೀಳುವ ಸಾಧ್ಯತೆ ಕಡಿಮೆ ಇದೆ. ನವೆಂಬರ್ ಮೊದಲನೇ ವಾರ ಅಂದ್ರೆ ಸುಮಾರು ಬೆಳೆಯ 40ನೇ ದಿನದ ಹಂತದವರೆಗೆ, 30-35 ದಿನ ಅಕ್ಟೋಬರ್ ಮೊದಲೇ ವಾರದಲ್ಲೋ ಅಥವಾ ಎರಡನೇ ವಾರದಲ್ಲೋ ಚಾಟ್ನಿ ತೆಗೆದುಕೊಂಡವರು ನವೆಂಬರ್ ಮೊದಲೇ ವಾರಕ್ಕಂದ್ರೆ 30 ದಿನದ ಹಂತದವರೆಗೆ ಬೆಳೆಗೆ ಮಳೆಯ ಮತ್ತು ಮಳೆಯಿಂದ ಉಲ್ಬಣವಾಗುವ ರೋಗಗಳ ಸಾಧ್ಯತೆ ಇದೆ. ಅದಾದ ನಂತರ ವಾತಾವರಣ ಶುಷ್ಕವಾಗಿದ್ದು ಮತ್ತೆ ರಾತ್ರಿಯ ಕನಿಷ್ಠ ತಾಪಮಾನ ಏನಿದೆ 20 ಡಿಗ್ರಿಗಿಂತ ಕಡಿಮೆ ತಾಪಮಾನ ನಮಗೆ ನವೆಂಬರ್ ಎರಡನೇ ವಾರದಿಂದನೇ ಪ್ರಾರಂಭವಾಗುತ್ತೆ ಅನ್ನುವ ಮುನ್ಸೂಚನೆ ಇದೆ. ಈ ಒಂದು ಹವಾಮಾನದಲ್ಲಿ ಅಂದ್ರೆ ರಾತ್ರಿ ತಂಪು ವಾತಾವರಣ, ಬೆಳಗ್ಗೆ ಶುಷ್ಕ ವಾತಾವರಣ ಮುಂದುವರೆದ ಹವಾಮಾನದಲ್ಲಿ ನಮಗೆ ಮುಖ್ಯವಾಗಿ ಕಂಡು ಬರತಕ್ಕಂತ ಅಥವಾ ಬರಬಹುದಾದಂತ ರೋಗ ಅಂದ್ರೆ ಬೂದು ರೋಗ. ಈ ಬೂದು ರೋಗದ ನಿರ್ವಹಣೆ ಈ ವರ್ಷ ಹೆಚ್ಚಾಗಿ ನಾವು ಗಮನ ಹರಿಸಬೇಕಾಗತ್ತೆ. ಈಗ ಚಾಟ್ನಿ ನಂತರದಿಂದ ಸುಮಾರು 12-13 ದಿನದವರೆಗೆ, ಅಂದ್ರೆ 3 ಎಲೆಗಳು ಪೂರ್ತಿಯಾಗಿ ತೆರೆದುಕೊಳ್ಳುವವರೆಗೆ ನಾವು ಡೌನಿ ರೋಗದ ನಿರ್ವಹಣೆಗಾಗಿ, ಅಂದ್ರೆ ಚಾಟ್ನಿ ನಂತರ ಶೇಕಡ 1 ಬೋರ್ಡೋ ದ್ರಾವಣ ಡಾರ್ಮ್ಯಾಕ್ಸ್ ಹಚ್ಚಿದ ನಂತರ ಶೇಕಡ 1 ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬಹುದು. ಅದಾದ ನಂತರ ಒಂದು ಎಲೆ ಓಪನ್ ಆದಾಗ ಅಲ್ಲಿಂದ 3ನೇ ಎಲೆ ಓಪನ್ ಆಗುವವರೆಗೆ ಡೌನಿ ರೋಗದ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಸ್ಪರ್ಶ ಶಿಲೀಂಧ್ರ ನಾಶಕಗಳಾದ ಮ್ಯಾಂಕೋಜೆಬ್ 2.5 ಗ್ರಾಂ, ಪ್ರೋಪಿನೆಬ್ 2.5 ಗ್ರಾಂ ಅಥವಾ ಕ್ಯಾಪ್ಟಾನ್ 2 ಗ್ರಾಂ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ 2.5 ಗ್ರಾಂ ಪ್ರತಿ ಲೀಟರ್ ಪ್ರಮಾಣದಲ್ಲಿ ಯಾವ್ದಾರ ಒಂದನ್ನ ಒಂದು 2-3 ದಿನಗಳ ಅಂತರದಲ್ಲಿ ಒಂದು 2 ಸಿಂಪಡಣೆಗಳು ಮಾತ್ರ ತಗೋಬಹುದು. ಎಲ್ಲಿವರೆಗೆ 13-14 ದಿನದವರೆಗೆ. 13-14 ದಿನದ ನಂತರದಿಂದ ನಮಗೆ ಮೊದಲನೇ ಜಿ ಎ ಒಳಗಡೆ, ಅಂದ್ರೆ 19ನೇ ದಿನಕ್ಕೆ ಮೊದಲನೇ ಜಿ ಎ ಅಂತಂದು ಹೇಳ್ತೀವಿ. ಈ 19ನೇ ದಿನದ ಒಳಗಡೆ ನಾವು ಒಂದು ಅಂತರ್ವ್ಯಾಪಿ ಮತ್ತು ಸ್ಪರ್ಶ ಶಿಲೀಂಧ್ರ ನಾಶಕದ ಸಂಯುಕ್ತವಾದ ಶಿಲೀಂಧ್ರ ನಾಶಕಗಳು, ಅಂದ್ರೆ ಮಾರುಕಟ್ಟೆಯಲ್ಲಿ ಸೈಮಾಕ್ಸನಿಲ್ ಪ್ಲಸ್ ಮ್ಯಾಂಕೋಜೆಬ್ ಸಿಗುತ್ತೆ ಅಥವಾ ಇಪ್ರೋವಾಲಿಕರ್ ಪ್ಲಸ್ ಪ್ರೊಪಿನೆಬ್ ಅಂತ ಸಿಗುತ್ತೆ ಅಥವಾ ಡೈಮಿಥೋಮಾರ್ಫ್ ಪ್ಲಸ್ ಮ್ಯಾಂಕೋಜೆಬ್ ಅನ್ನ ಟ್ಯಾಂಕ್ ಮಿಕ್ಸ್ ಆಗಿನೂ ಉಪಯೋಗ ಮಾಡಬಹುದು ಅಥವಾ ಫಾಸೆಟೈಲ್ ಅಲ್ಯೂಮಿನಿಯಂ ಪ್ಲಸ್ ಮ್ಯಾಂಕೋಜೆಬ್ ಅನ್ನು ಕೂಡ ಟ್ಯಾಂಕ್ ಮಿಕ್ಸ್ ಆಗಿ ನಾವು ಉಪಯೋಗ ಮಾಡುವುದನ್ನು ಒಂದು ಸಿಂಪಡಣೆಯನ್ನ ಮೊದಲನೇ ಜಿಎಗಿಂತ ಮುಂಚೆ ತೆಗೆದುಕೊಳ್ಳುವುದು ಸೂಕ್ತ. ಈ ಸ್ಪರ್ಶ ಶಿಲೀಂಧ್ರ ನಾಶಕಗಳ ಸಿಂಪಡಣೆ ನಂತರ ವಾತಾವರಣ ತಿಳಿಯಾಗಿದ್ರೆ, ಯಾವುದೇ ಮಳೆ ಬರದೇ ಇದ್ದರೆ ನಾವು ಒಂದು ಕನಿಷ್ಠ 3 ದಿನಗಳ ಅಂತರವನ್ನು ಎರಡನೇ ಸಿಂಪಡಣೆಗೆ ಕೊಡಬಹುದು. ಅದೇ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ ಸಿಂಪಡಣೆ ಮಾಡಿದ್ರೆ 4-5 ದಿನಗಳವರೆಗೆ ಅಂತರ ಕೊಡಬಹುದು. ಬಟ್ ಇದ್ರ ನಡುವೆ ಹೆಚ್ಚಿನದಾಗಿ ಹೊಗೆ ಮಂಜು ಇರತಕ್ಕಂತ ನೀರು ಮಂಜು, ಬೆಳಗಿನ ಜಾವ ಮಂಜು ಏನ್ ಬೀಳುತ್ತೆ ಅದು ಅಥವಾ ಮಳೆ ಆದಾಗ ಸಿಂಪಡಣೆ ಅಂತರವನ್ನು ನಾವು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಕ್ಕೆ 3 ದಿನ, ಸ್ಪರ್ಶ ಶಿಲೀಂಧ್ರ ನಾಶಕಕ್ಕೆ 2 ದಿನದ ಪ್ರಮಾಣದಲ್ಲಿ ಸಿಂಪಡಣೆ ಕೊಡಬೇಕಾಗತ್ತೆ. ಈಗ 19ನೇ ದಿನದ ನಂತರದಿಂದ ಮೊದಲನೇ ಜಿಎ ಮಾಡಿದ ನಂತರ ಒಂದು ಸ್ಪರ್ಶ ಶಿಲೀಂಧ್ರ ನಾಶಕ ಜೊತೆಗೆ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕವನ್ನು ಕೂಡಿದಂತಹ ಸೈಮಾಕ್ಸನಿಲ್ ಮ್ಯಾಂಕೋಜೆಬ್ ಅಥವಾ ಫಾಸೆಟೈಲ್ ಅಲ್ಯೂಮಿನಿಯಂ ಪ್ಲಸ್ ಮ್ಯಾಂಕೋಜೆಬ್ ಅನ್ನ ಒಂದು ಸಿಂಪಡಣೆ ಕೊಡಬೇಕಾಗತ್ತೆ. ಅದಾದ ನಂತರ ಎರಡನೇ ಜಿಎ ಆದ ನಂತರ, ಅಂದ್ರೆ ನಾವು ಫ್ರೂಟ್ ಸೆಟ್ಟಿಂಗ್ ಸ್ಟಾರ್ಟ್ ಆದಾಗ ಅಲ್ಲಿಂದ ಫ್ರೂಟ್ ಕ್ಯಾಪ್ ಫಾಲ್ ಅಂತೀವಿ, ಮೇಲ್ಗಡೆ ಒಂದು ಟೊಪ್ಪಿಗೆ ತರದ ಏನಿರುತ್ತೆ ಕಾಯಿ ಮೇಲೆ ಅದು ಬೀಳುವಲ್ಲಿವರೆಗೆ ಬಹಳ ಕ್ರೂಷಿಯಲ್ ಹಂತ. ಈ ಹಂತದಲ್ಲಿ ಬೆಳಗಿನ ಜಾವ ಬೀಳ್ತಕ್ಕಂತಹ ಹೊಗೆ ಮಂಜು ಅಥವಾ ನೀರ್ ಮಂಜು ಅಂತ ಏನ್ ಕರಿತೀವಿ, ಇದು ಬಹಳಷ್ಟು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇದಕ್ಕಾಗಿ ಈ ಹಂತದಲ್ಲಿ ಕೂಡ ನಾವು ಅಂದ್ರೆ 19 ದಿನದ ನಂತರದಿಂದ ಒಂದು 27-28 ದಿನದವರೆಗೆ ಒಂದು ಸ್ಪರ್ಶ ಶಿಲೀಂಧ್ರ ನಾಶಕ ಅಥವಾ ಹೊಗೆ ಮಂಜು ಹೆಚ್ಚಾಗಿದ್ದ 2 ಸ್ಪರ್ಶ ಶಿಲೀಂಧ್ರ ನಾಶಕದ ನಡುವೆ ಒಂದು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ ಸಿಂಪಡಣೆ ಕೊಡಬೇಕಾಗುತ್ತೆ. ಸ್ಪರ್ಶ ಶಿಲೀಂಧ್ರ ನಾಶಕಗಳು ಈ ಹಂತದಲ್ಲಿ ನಾವು ಯಾವ್ದು ಉಪಯೋಗ ಮಾಡಬಹುದಪ್ಪ ಅಂದ್ರೆ ಮ್ಯಾಂಡಿ ಪ್ರೊಪೊಮೈಡ್ ಅಂತ ಸಿಗುತ್ತೆ, ಅದು 1 ml ಪ್ರತಿ ಲೀಟರ್ ಪ್ರಮಾಣದಲ್ಲಿ. ಝೈರಾಮ್ ಅಂತ ಸಿಗುತ್ತೆ, ಅದು 2 ml ಪ್ರತಿ ಲೀಟರ್ ಪ್ರಮಾಣದಲ್ಲಿ. ಕ್ಯಾಪ್ಟಾನ್ 2 ಗ್ರಾಂ ಪ್ರತಿ ಲೀಟರ್ ಪ್ರಮಾಣದಲ್ಲಿ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ 2.5 ಗ್ರಾಂ ಪ್ರತಿ ಲೀಟರ್ ಪ್ರಮಾಣದಲ್ಲಿ ಸಿಂಪಡಣೆಯನ್ನ ಮಾಡಬಹುದು. ಇದಾದ ನಂತರ ಕ್ಯಾಪ್ ಫಾಲ್ ಆದ ನಂತರ ನಮಗೆ ಈ ಡೌನಿ ಮಿಲ್ಡ್ಯೂ ರೋಗದ ಸಾಧ್ಯತೆ ಬಹಳಷ್ಟು ಕಡಿಮೆ ಆಗುತ್ತೆ. ಈ ವರ್ಷ ನಾನು ಹೇಳಿದಂಗೆ ವಾತಾವರಣ ಬೂದರೋಗಕ್ಕೆ ಅನುಕೂಲ ಇರೋದ್ರಿಂದ ಬೂದರೋಗಕ್ಕೆ ಸಿಂಪಡಣೆಗಳಾಗಿ ನಾವು 30-35 ದಿನದಿಂದ ಬೂದರೋಗದ ಸಿಂಪಡಣೆಗಳು ಪ್ರಾರಂಭ ಆಗ್ತವೆ. ಬೂದರೋಗಕ್ಕಾಗಿ ನಾವು 60-65 ದಿನದವರೆಗೆ ಮುಖ್ಯವಾಗಿ ಒಂದು 3 ಶಿಲೀಂದ್ರನಾಶಕಗಳನ್ನು 3-4 ಶಿಲೀಂದ್ರನಾಶಕಗಳು ಬರ್ತವೆ. ಅಂದ್ರೆ ಟ್ರಯೋಜೋಲ್ ಗುಂಪಿನ ಶಿಲೀಂದ್ರನಾಶಕಗಳು, ಡೈಫೆನ್ಕೊನೋಜೋಲ್ 1 ಮಿಲಿಲೀಟರ್ ಪ್ರತಿ ಲೀಟರ್, ಅಥವಾ ಟೆಬೋಕೊನೋಜೋಲ್ 0.5 ಅರ್ಧ ಮಿಲಿಲೀಟರ್ ಪ್ರತಿ ಲೀಟರ್, ಅಥವಾ ಟೆಟ್ರಾಕೊನೋಜೋಲ್ ಅಂತ ಬರುತ್ತೆ ಅದು 1 ಮಿಲಿಲೀಟರ್ ಪ್ರತಿ ಲೀಟರ್ ಪ್ರಮಾಣದಲ್ಲಿ ಸಿಂಪರಣೆಯನ್ನ ಮಾಡಬಹುದು. ಇದಾದ ನಂತರ ಬೂದರೋಗಕ್ಕಾಗಿ ಉಪಯೋಗಿಸತಕ್ಕಂತ ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳ ನಡುವೆ ನಾವು ಪೊಟ್ಯಾಸಿಯಂ ಬೈಕಾರ್ಬೊನೇಟ್ ಅನ್ನ 10 ಗ್ರಾಂ ಪ್ರತಿ ಲೀಟರ್ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬಹುದು. ಈ ಬೂದರೋಗಕ್ಕಾಗಿ ಸಿಂಪರಣೆಗಳನ್ನು ನಾವು ಕೈಗೊಳ್ಳೋದು ಸುಮಾರು 4-5 ದಿನಗಳಿಗೆ ಒಮ್ಮೆ ಸಿಂಪರಣೆಯನ್ನ ಕೈಗೊಳ್ಳಬಹುದು. ಈ ಹಂತದಲ್ಲಿ ಮುಖ್ಯವಾಗಿ ರೈತರು ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಎಲೆಗಳು ಒಳಭಾಗಕ್ಕೆ ಮುದುರಿಕೊಳ್ಳದೆ ಇರತಕ್ಕಂತ ಒಂದು ಚಿಹ್ನೆಗಳನ್ನು ನಾವು ಯಾವಾಗಲೂ ನೋಡ್ತಾ ಇರಬೇಕು. ಒಳಗಡೆ ಮುದುರಿಕೊಳ್ತಾ ಇದಾವಂದ್ರೆ ಗಿಡಗಳಿಗೆ ಪೊಟ್ಯಾಷ್ನ ಕೊರತೆ ಆಗಿದೆ ಅಂತ. ಪೊಟ್ಯಾಷನ್ನು ಸಿಂಪರಣೆ ಮಾಡುವ ಅವಶ್ಯಕತೆ ಬೀಳ್ತದೆ. ಪೊಟ್ಯಾಷ್ ಸಿಂಪರಣೆ ಮಾಡಬೇಕು ಅಂದಾಗ ನಾವು ನೀರು ತುಂಬುವ ಹಂತ ಅಥವಾ ಕಾಯಿಯಲ್ಲಿ ಸಕ್ಕರೆ ಅಂಶ, ಕಾಳಿನಲ್ಲಿ ಸಕ್ಕರೆ ಅಂಶ ಬೆಳೆಯುವ ಅಂತ ಸುಮಾರು 80-85 ದಿನದ ಹಂತ ಏನ್ ಬರುತ್ತೆ, ಅದಕ್ಕಿಂತ ಮುಂಚಿನ ಹಂತ ಆಗಿದ್ರೆ ನಾವು 0.50-34 ಅನ್ನುವ ಗೊಬ್ಬರವನ್ನು ಸಿಂಪರಣೆ ಮಾಡಬೇಕು. ಅದೇ 80 ದಿನದ ನಂತರ ಆಗಿತ್ತಪ್ಪ ಅಂದ್ರೆ 0.050 ಎನ್ನುವ ಗೊಬ್ಬರವನ್ನು ನಾವು 2-3 ಗ್ರಾಂ ಪ್ರಮಾಣದಲ್ಲಿ ಸಿಂಪರಣೆ ಮಾಡಿ ಎಲೆಗಳು ಮುದುರುವ ಚಿಹ್ನೆಗಳು ಹೋಗುವವರೆಗೆ ಒಂದು 2-3 ಸಿಂಪರಣೆಗಳನ್ನು ಮಾಡುವ ಅವಶ್ಯಕತೆ ಇರ್ತದೆ. ಇದರ ಜೊತೆಗೆ ನಾವು ಈಗ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತಹ ಮೆಟ್ರೋಫಿನೋನ್ ಅನ್ನೋ ಔಷಧಿ ಆಗಿರ್ಬೋದು, ಫ್ಲಿಯೋಪೈರಾಮ್ ಪ್ಲಸ್ ಟೆಬುಕೊನೋಜೋಲ್ ಔಷಧಿಗಳನ್ನಾಗಿರ್ಬೋದು, ಇವುಗಳನ್ನು ಕೂಡ ಮೆಟ್ರೋಫಿನೋನ್ ಅನ್ನೋದು 100 ಮಿಲಿಲೀಟರ್ ಪ್ರತಿ ಎಕರೆಗೆ, ಅಥವಾ ಫ್ಲಿಯೋಪೈರಾಮ್ ಪ್ಲಸ್ ಟೆಬುಕೊನೋಜೋಲ್ ಅನ್ನೋ ಔಷಧಿಯನ್ನು 0.5 ಮಿಲಿಲೀಟರ್ ಪ್ರತಿ ಲೀಟರ್ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬಹುದು. ಇದು ಆಗಿನ ನಿಮಗೆ ರೋಗ ಕಂಡು ಬಂದಲ್ಲಿ ತಾವು ದಯವಿಟ್ಟು ಒಂದು ಮೆಪ್ಟೈಲ್ ಡಿನೋಕ್ಯಾಪ್ ಅಂತ ಮಾರುಕಟ್ಟೆಯಲ್ಲಿ ಔಷಧಿ ಸಿಗುತ್ತೆ, ಅದು 0.6 ಮಿಲಿಲೀಟರ್ ಪ್ರತಿ ಲೀಟರ್, ಅಂದ್ರೆ 100 ಲೀಟರ್ಗೆ 60 ಮಿಲಿಲೀಟರ್ ಪ್ರಮಾಣದಲ್ಲಿ ನಾವು ಸಿಂಪರಣೆಯನ್ನ ಮಾಡಬಹುದು. ಈ ವರ್ಷದ ಬೆಳೆಗೆ ನಾವು ಈ ಮುಖ್ಯವಾಗಿ ನವೆಂಬರ್ ಮೊದಲನೇ ವಾರದವರೆಗೆ ಡೌನಿಗಾಗಿ ಸಿಂಪರಣೆಗಳು, ಅದಾದ ನಂತರ ಬೂದರೋಗಕ್ಕಾಗಿ ಸಿಂಪರಣೆಗಳನ್ನು ಮಾಡಬೇಕು. ರೋಗ ನಿರ್ವಹಣೆಗಾಗಿ ಈ ವರ್ಷ ತಿನ್ನಿಂಗ್ ಅಂತಂದ ಏನಂತ ಹೇಳ್ತೀವಿ, ಕಾಳುಗಳನ್ನು ವಿರಳೆ ಕಳಿಸುವುದು, ಹೆಚ್ಚಿನ ಕಾಳುಗಳನ್ನು ತೆಗೆದು ಆದಷ್ಟು ದೇಟಿಗೆ ಔಷಧಿಯನ್ನು ಸಿಂಪರಣೆ ಆಗೋ ತರ ಮಾಡೋದು ಬಹಳ ಮುಖ್ಯ. ಇದರ ಜೊತೆಗೆ ಜಿಎ ದ್ರಾವಣವನ್ನು ಡಿಪ್ಪಿಂಗ್ ಮಾಡಬೇಕಾದ್ರೆ ಮೊದಲು ಮತ್ತೆ 2ನೇ ಜಿಎ ನಂತರ 3-4 ಜಿಎಗಳು ಏನ್ ಮಾಡ್ತಿರೋ ಈ ಜಿಎ ಡಿಪ್ಪಿಂಗ್ ದ್ರಾವಣದಲ್ಲಿ ನಾವು ಮೈಕ್ಲೋಬ್ಯುಟಾನಿಲ್ ಅನ್ನುವ ಔಷಧಿಯನ್ನ 0.5 ಗ್ರಾಂ ಪ್ರತಿ ಲೀಟರ್ ಪ್ರಮಾಣದಲ್ಲಿ ಜಿಎ ದ್ರಾವಣದಲ್ಲಿ ಮಿಶ್ರಣ ಮಾಡಿ ಡಿಪ್ಪಿಂಗಿಗೆ ಅಥವಾ ಸಿಂಪರಣೆಗೆ 3-4ನೇ ಜಿಎಗೆ ನಾವು ಉಪಯೋಗ ಮಾಡಿದರೆ ಬೂದರೋಗವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಮೈಟ್ ನುಸಿ ಬಾಧೆಯನ್ನು ನೋಡಿಕೊಂಡು ನಾವು ಗಂಧಕವನ್ನು ಉಪಯೋಗ ಮಾಡಬೇಕೋ ಬೇಡ ಅನ್ನೋದನ್ನ ನಾವು ನಿರ್ಧರಿಸಬೇಕಾಗುತ್ತೆ. ಮೈಟ್ ನುಸಿಯ ಬಾಧೆ ಇದ್ರೆ ಗಂಧಕ ಉಪಯೋಗ ಮಾಡಬಾರದು. ಬೇರೆ ಈಗ ಮುಂಚೆ ತಿಳಿಸಿದಂತಹ ಶಿಲೀಂದ್ರನಾಶಕಗಳನ್ನು ನಾವು ಬೂದರೋಗದ ನಿರ್ವಹಣೆಗೆ ಉಪಯೋಗ ಮಾಡಬಹುದು. ಧನ್ಯವಾದಗಳು. ದ್ರಾಕ್ಷಿ ಚಾಟಣಿ ಆದ ನಂತರ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ಏನೇನು ಸಮಸ್ಯೆಗಳು ತಲೆದೋರ್ತಾವ ಮತ್ತು ಅವುಗಳನ್ನು ಯಾವ ರೀತಿ ನಾವು ಬಗೆಹರಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ರಾಘವೇಂದ್ರ ಆಚಾರ್ಯ ಅವರ ಮಾತುಗಳು ತಮಗೆ ಸಹಕಾರಿ ಆಗ್ತಾವ, ಮಾರ್ಗದರ್ಶಿ ಆಗ್ತಾವ ಅಂಥೇಳಿ ನಾವು ಭಾವಿಸ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವು ಅವರನ್ನ ಸಂಪರ್ಕ ಮಾಡಬಹುದು. ಅವರ ಮೊಬೈಲ್ ನಂಬರ್ 9448776730. ಆತ್ಮೀಯರೇ, ಕಳೆದ ಅಕ್ಟೋಬರ್ 16ನೇ ತಾರೀಕು ನಾವು ವಿಶ್ವ ಆಹಾರ ದಿನವನ್ನ ಆಚರಣೆ ಮಾಡಿದ್ವಿ. ಆಹಾರ ಅನ್ನುವಂಥದ್ದು ಬಹಳ ಮುಖ್ಯ. ಆಹಾರದಿಂದಲೇ ನಮ್ಮ ಅಭಿವೃದ್ಧಿ ಸಾಧ್ಯ ಆಗ್ತದ. ಆದ್ದರಿಂದ ಸುರಕ್ಷಿತವಾದಂತಹ ಒಂದು ಆಹಾರವನ್ನು ನಾವು ತಗೊಳ್ಬೇಕು, ಆಮೇಲೆ ಪೌಷ್ಟಿಕರವಾದಂತಹ ಒಂದು ಆಹಾರವನ್ನು ನಾವು ಬೆಳಿಬೇಕು, ಅಲ್ಲದೆ ಸರಬರಾಜು ಮಾಡಬೇಕು, ಸೇವಿಸಬೇಕು. ಇಂಥ ಒಂದು ಸಂದರ್ಭದೊಳಗೆ ಈ ಸಲದ ಘೋಷವಾಕ್ಯ ಏನಿತ್ತು ಅಂತಂದ್ರೆ, ನಾಳೆಯ ಆರೋಗ್ಯಕ್ಕಾಗಿ ಇಂದಿನ ಸುರಕ್ಷಿತ ಆಹಾರ ಅನ್ನುವಂಥ ಒಂದು ಘೋಷವಾಕ್ಯವನ್ನು ವಿಶ್ವಸಂಸ್ಥೆಯವರು ಪ್ರಚುರಪಡಿಸಿದ್ರು. ಈ ಘೋಷವಾಕ್ಯದ ಅನುಸಾರವಾಗಿ ನಾವು ನಮ್ಮ ಆಹಾರದ ಸುರಕ್ಷತೆಯನ್ನು ಖಚಿತ ಮಾಡಿಕೊಳ್ಬೇಕಾಗ್ತದೆ. ಒಳ್ಳೆ ಆಹಾರ ನಾವು ಸೇವನೆ ಮಾಡಿದ್ರೆ ಆರೋಗ್ಯ ಒಳ್ಳೇದಿರ್ತದೆ ಅನ್ನುವಂಥ ಮಾತು ಇಲ್ಲಿ ಗಮನಿಸಬೇಕು. ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವಂಥ ಮಾತು. ಅಂದ್ರೆ ಅವರು ಆಹಾರದ ಮಹತ್ವವನ್ನು ಅವಾಗೆ ಇಷ್ಟು ಸರಳವಾದಂತಹ ಶಬ್ದಗಳಲ್ಲಿ ನಮಗೆ ಹೇಳಿದ್ದಾರೆ. ಆಹಾರದ ಬಗ್ಗೆ ವಿಶ್ವ ಆಹಾರ ದಿನದ ಸಂದರ್ಭದೊಳಗೆ ಕೆಲವೊಂದಿಷ್ಟು ಮಹತ್ತರವಾದಂತಹ ಮಾಹಿತಿಯನ್ನ ಲಿಂಕ್ಸ್ಕೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ವಾಣಿಶ್ರೀ ಅವರು ನಿಮ್ಮೊಂದಿಗೆ ತಮ್ಮ ವಿಚಾರಗಳನ್ನ ಪ್ರಸ್ತುತ ಮಾಡ್ತಾ ಇದ್ದಾರೆ. ಡಾಕ್ಟರ್ ವಾಣಿಶ್ರೀ ಅವರು ಹೇಳೋದನ್ನ ನಾವೀಗ ಕೇಳೋಣ. ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಮೊನ್ನೆ ತಾನೇ ನಾವೆಲ್ಲರೂ ವಿಶ್ವ ಆಹಾರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೇವೆ. ಅದರ ಘೋಷವಾಕ್ಯದ ಬಗ್ಗೆ ಇಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಇವತ್ತಿನ ದಿನ ಪ್ರಯತ್ನ ಮಾಡೋಣ. ಈ 2021 ವಿಶ್ವ ಆಹಾರ ದಿನಾಚರಣೆಯ ಘೋಷವಾಕ್ಯ ಏನಿತ್ತು ಅಂತ ಹೇಳಿದ್ರೆ, ನಾಳೆಯ ಆರೋಗ್ಯಕ್ಕಾಗಿ ಇಂದಿನ ಸುರಕ್ಷಿತ ಆಹಾರ. ಅಂದ್ರೆ ನಾಳೆ ನಾವು ಆರೋಗ್ಯವಾಗಿ ಇರಬೇಕು ಅಂತಾದ್ರೆ ಇವತ್ತು ನಾವು ಸುರಕ್ಷಿತವಾದ ಆಹಾರವನ್ನು ಸೇವನೆ ಮಾಡಬೇಕು. ಸುರಕ್ಷಿತವಾದ ಆಹಾರ ಅಂದ್ರೆ ಯಾವುದು, ಅದ್ರ ಬಗ್ಗೆ ನೋಡ್ಕೋಬೇಕು. ಬರೀ ಸ್ವಚ್ಛವಾಗಿರ್ತಕ್ಕಂಥದ ಅಥವಾ ಒಂದು ಯಾವುದೇ ಹುಳುಗಳು ಕೀಟಗಳು ಕೆಡದೇ ಇರುವಂತ ಆಹಾರವ, ಯಾವ ರೀತಿ ಅಂತ ನಾವು ನೋಡಿದ್ರೆ ಸುರಕ್ಷಿತ ಆಹಾರ ಅಂತ ಹೇಳಿದ್ರೆ ಯಾವುದು ಒಂದು ರಾಸಾಯನಿಕಗಳನ್ನು ಬಳಕೆ ಮಾಡದೆ ಬೆಳೆದಂತಹ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಆಹಾರ ಪದಾರ್ಥ ಇರಬಹುದು ಅಥವಾ ಆರೋಗ್ಯಕರ ಅಡುಗೆ ವಿಧಾನಗಳನ್ನು ಅನುಸರಿಸಿ ಮಾಡಿದಂತಹ ಆಹಾರ ಇರಬಹುದು ಅಥವಾ ಯಾವುದಾದ್ರೂ ಒಂದು ಸಂಸ್ಕರಣೆ ಮಾಡದೇನೆ ಯಾವುದೇ ರಾಸಾಯನಿಕಗಳನ್ನು ಹಾಕದೆ ಸಂಸ್ಕರಣೆ ಮಾಡದೇನೆ ನಾವು ಮನೆಯಲ್ಲಿ ಸ್ವತಃ ತಯಾರಿಸಿಕೊಂಡು ತಿಂತಕ್ಕಂಥ ಆಹಾರಕ್ಕೆ ನಾವು ಸುರಕ್ಷಿತವಾದ ಆಹಾರ ಅಂತ ಹೇಳ್ಬೋದು. ತಮಗೆಲ್ಲರಿಗೂ ಗೊತ್ತಿದೆ ಸುರಕ್ಷಿತವಾದ ಆಹಾರ ಇವತ್ತಿನ ದಿನಗಳಲ್ಲಿ ನಮಗೆ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ. ಇದನ್ನ ನಾವು ಯಾವ ರೀತಿ ನಮ್ಮ ಮನೆ ಮಟ್ಟದಲ್ಲಿ ನಾವು ಆಹಾರ ಸುರಕ್ಷತೆಯನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು, ಆರೋಗ್ಯಕರ ಅಡುಗೆ ವಿಧಾನಗಳು ಯಾವುದು ಅಂತ ನೋಡೋದಾದ್ರೆ, ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಅನ್ನ ಮಾಡುವಾಗ ಏನ್ ಮಾಡ್ತಿರ್ತೀವಿ, ಅಕ್ಕಿಯನ್ನ ಒಂದ್ 2-3 ಸಲ ಚೆನ್ನಾಗಿ ತೊಳೆದು ಅದನ್ನ ನೀರನ್ನ ಚೆಲ್ತಾ ಇರ್ತೀವಿ. ಸಾಧ್ಯ ಆದಷ್ಟು ಅಕ್ಕಿಯನ್ನ ಒಂದು ಸಲದನೆ ಕ್ಲೀನ್ ಆಗಿ ತೊಳೆದ್ಬಿಟ್ಟು ನೀರನ್ನ ಚೆಲ್ಬೇಕಾಗತ್ತೆ. ನಂತರ ಅದನ್ನ ಪ್ರೆಷರ್ ಕುಕ್ಕರ್ ಅಲ್ಲಿ ಅನ್ನವನ್ನ ಮಾಡ್ಕೊಳ್ಬೇಕು. ಕೆಲವೊಂದ್ ಸಮಯ ಏನ್ ಮಾಡ್ತೀವಿ, ಹೊರಗ್ ಮಾಡಿದಾಗ ಗಂಜಿಯನ್ನ ಬಸ್ದು ಗಂಜಿಯನ್ನ ಚೆಲ್ತಾ ಇರ್ತೀವಿ ಅಥವಾ ದನಗಳಿಗೆ ಹಾಕ್ತಿವಿ. ಅಲ್ಲಿ ನಾವು ಒಂದು ಗಮನಿಸಬೇಕಾಗಿದ್ದು ಏನಂತ ಹೇಳಿದ್ರೆ, ಅನ್ನ ತಯಾರು ಮಾಡುವಾಗ ನಮಗೆ ಗೊತ್ತಿರುತ್ತೆ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಏನಿರುತ್ತೆ, ಜೀವಸತ್ವಗಳು ನೀರಿನಲ್ಲಿ ಕರಗುವಂತ ಜೀವಸತ್ವಗಳು, ಅವು ಬೇಯುವಾಗ ಅದರಲ್ಲಿ ಕೆಲವು ಪೋಷಕಾಂಶಗಳು ನೀರಿನಲ್ಲಿ ಕರಗು ಹೋಗಿರ್ತವೆ. ಅದನ್ನ ನಾವು ಬಿಸಾಡಿದಾಗ ಅದರಲ್ಲಿ ಪೋಷಕಾಂಶಗಳ ನಷ್ಟ ಆಗತ್ತೆ. ಹಾಗಾಗಿ ಇಂಗಿಸುವ ಕ್ರಮದಿಂದ, ಹೊರಗಡೆ ಮಾಡೋದಾದ್ರೆ ಇಂಗಿಸುವ ಕ್ರಮದಿಂದ ಅನ್ನವನ್ನು ಮಾಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಪ್ರೆಷರ್ ಕುಕ್ಕರ್ ನಲ್ಲಿ ನಾವು ಅಡುಗೆಯನ್ನು ಮಾಡಿದಾಗ ಅನ್ನದಲ್ಲಿರ್ತಕ್ಕಂತ ಯಾವುದೇ ಬಿ ಜೀವಸತ್ವಗಳು ಹೋಗೋದಿಲ್ಲ. ಆಮೇಲೆ ಸಾಕಷ್ಟು ಸಮಯ ನಾವೇನ್ ಮಾಡ್ತೀವಿ, ಅತ್ಯಂತ ಪಾಲಿಶ್ ಮಾಡಿದಂತಹ ಅಕ್ಕಿಯನ್ನು ತರ್ತೀವಿ ಅನ್ನ ಚೆನ್ನಾಗಾಗ್ಬೇಕಂತೇಳಿ. ಆದ್ರೆ ಪಾಲಿಶ್ ಮಾಡುವಾಗ ನಮಗೆಲ್ರಿಗೂ ಗೊತ್ತಿರಬೇಕು, ಹೊರ ಪದರದಲ್ಲಿ ಇರತಕ್ಕಂತ ಬಿ ಜೀವಸತ್ವಗಳೆಲ್ಲ ನಷ್ಟವನ್ನು ಹೊಂದಿರ್ತವೆ. ಸಾಧ್ಯವಾದಷ್ಟು ಕಡಿಮೆ ಪಾಲಿಶ್ ಆಗಿರ್ತಕ್ಕಂಥದ್ದು ಅಥವಾ ಪಾಲಿಶ್ ಮಾಡದೇ ಇರತಕ್ಕಂತಹ ಅಕ್ಕಿಯನ್ನ ನಾವು ಬಳಸಬೇಕಾಗತ್ತೆ. ನಂತರ ಈ ಕೆಲವೊಂದು ತರಕಾರಿಗಳನ್ನ ನಾವೇನ್ ಮಾಡ್ತಿರ್ತೀವಿ, ಸೊಪ್ಪುಗಳು ಅದೆಲ್ಲ ಜಾಸ್ತಿ ಮಣ್ಣಿರುತ್ತೆ ಅದರಲ್ಲಿ, ಅವನ್ನ ಚೆನ್ನಾಗಿ ಹೆಚ್ಚಿಬಿಟ್ಟು ಆಮೇಲೆ ನೀರಲ್ಲಿ ಇಟ್ಟು ಬಿಡ್ತೀವಿ, ಅಲ್ಲೂ ಕೂಡ ನಮಗೆ ಸಾಕಷ್ಟು ಪೋಷಕಾಂಶಗಳು ನಷ್ಟ ಆಗತ್ತೆ. ಹಾಗಾಗಿ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, ತರಕಾರಿಗಳನ್ನ ತಂದ ತಕ್ಷಣ ಮೊದಲು ಚೆನ್ನಾಗಿ ತೊಳೆದು ಒರೆಸಿ ನಂತರ ಹೆಚ್ಚೋದ್ರಿಂದ ಅಲ್ಲಿ ಯಾವುದೇ ಪೋಷಕಾಂಶಗಳು ನಷ್ಟ ಆಗೋದಿಲ್ಲ. ನಂತರ ಹೆಚ್ಚಿನ ನೀರಿನಲ್ಲಿ ತರಕಾರಿಗಳನ್ನ ಬೇಯಿಸಬಾರದು. ಅಕಸ್ಮಾತ್ ನಾವು ಬೇಯಿಸಬೇಕಾದಂತ ಪಕ್ಷದಲ್ಲಿ ಆ ನೀರನ್ನ ಚೆಲ್ಲದೆ ಅದನ್ನ ತಿಳಿಸಾರು ಅಥವಾ ಬೇರೆ ಒಂದು ಗ್ರೇವಿ ಮಾಡೋದಕ್ಕೆ ಆತರ ಮಾಡೋದಕ್ಕೆ ಆ ನೀರನ್ನ ಬಳಸ್ಕೋಬೇಕಾಗತ್ತೆ. ಅಂದ್ರೆ ನೀರಿನಲ್ಲಿ ಕರಗತಕ್ಕಂಥ ಜೀವಸತ್ವಗಳನ್ನ ನಾವು ನಾಶ ಮಾಡ್ದೇ ಅವನ್ನ ತಿರ್ಗಾ ನಾವು ಮತ್ತೊಂದು ಅಡುಗೆಯಲ್ಲಿ ಬಳಸ್ಕೋಬಹುದು. ನಂತರ ನಾವು ಕಾಳುಗಳ ಪಲ್ಯವನ್ನು ಮಾಡುವಾಗ ಏನ್ ಮಾಡ್ತೀವಿ, ಒಂದೊಂದು ಗಂಟೆಗಟ್ಟಲೆ ನಾವು ಒಲೆ ಮೇಲೆ ಬೇಯಿಸಬೇಕಾಗತ್ತೆ, ಯಾಕಂದ್ರೆ ಗಟ್ಟಿಯಾಗಿರ್ತವೆ ಕಾಳುಗಳು. ಅದರ ಬದಲಾಗಿ ನಾವು ಇಂಧನವನ್ನು ಉಳಿತಾಯ ಮಾಡಬಹುದು ಮತ್ತು ಪೋಷಕಾಂಶಗಳನ್ನು ಕೂಡ ವೃದ್ಧಿಸಬಹುದು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಮೊಳಕೆ ಬರೆಸೋದ್ರಿಂದ. ಈ ಕಾಳುಗಳನ್ನ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ಮೊಳಕೆ ಕಟ್ಟಿ ಮಾಡಿದ್ರೆ ಇನ್ 2 ದಿನ ಟೈಮ್ ತಗೊಂಡ್ರೂ ಪರವಾಗಿಲ್ಲ, ಸಮಯ ಹೆಚ್ಚಾದ್ರೂ ಕೂಡ ನಮಗೆ ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂತ ಒಂದು ಕಾಳುಗಳು. ಅದರಲ್ಲಿ ನಮಗೆಲ್ಲರಿಗೂ ಗೊತ್ತು, ದ್ವಿದಳ ಧಾನ್ಯಗಳಲ್ಲಿ ಸಿ ಜೀವಸತ್ವ ಇರೋದಿಲ್ಲ, ಅದು ಮೊಳಕೆ ಬರೆಸೋದ್ರಿಂದ ಹೆಚ್ಚಾಗತ್ತೆ, ಉತ್ಪತ್ತಿ ಆಗತ್ತೆ. ಕೆಲವೊಂದು ರಾಸಾಯನಿಕ ಕ್ರಿಯೆಗಳು ನಡೆಯೋದ್ರಿಂದ ಅದರಲ್ಲಿ ಜೀವಸತ್ವಗಳು ಮತ್ತು ಉಳಿದ ಪೋಷಕಾಂಶಗಳು ಹೆಚ್ಚಾಗಿ ಉತ್ಪತ್ತಿ ಆಗ್ತವೆ. ಸೊ ಹಾಗಾಗಿ, ಮತ್ತು ಇಂಧನ ಕೂಡ ನಮಗೆ, ಸಮಯ ಕೂಡ ಉಳಿಯುತ್ತೆ, ಇಂಧನನೂ ಉಳಿಯುತ್ತೆ. ಈ ರೀತಿ ನಾವು ಮೊಳಕೆ ಬರೆಸಿದಂತ ಕಾಳುಗಳನ್ನ ಬಳಕೆ ಮಾಡ್ಕೋಬಹುದು. ನಂತರ ಸಾಕಷ್ಟು ಸಲ ನಾವೇನ್ ಮಾಡ್ತೀವಿ, ಚೆನ್ನಾಗಿ ತುರಿದಂತಹ ತರಕಾರಿಗಳನ್ನು, ಹೆಚ್ಚಿದ ತರಕಾರಿಗಳನ್ನು ರಾತ್ರಿ ಸೇವನೆ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳೋದು. ಈಗ ಬೆಳಗ್ಗೆ ಸಮಯ ಇಲ್ಲ, ನಮಗೆ ಬೇಗ ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು ಅಂದ್ರೆ ಎಲ್ಲ ಹೆಚ್ಚಿಬಿಟ್ಟು ಒಂದ್ ಬಾಕ್ಸ್ ಗೆ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೋತೀವಿ. ಆದ್ರೆ ಇದು ಕೂಡ ಒಂದು ಕೆಟ್ಟ ಅಭ್ಯಾಸ ಅಂತಾನೆ ಹೇಳ್ಬಹುದು. ಅಂದ್ರೆ ಯಾವಾಗ ನಾವು ಮಾಡ್ಬೇಕಾಗಿರುತ್ತೋ ತಾಜಾ ಅವಾಗ್ಲೇ ಹೆಚ್ಚಿಕೊಂಡು ಅಡುಗೆ ಅಡಿಗೆ ಮಾಡೋದ್ರಿಂದ ಗಾಳಿಗೆ ಮತ್ತು ಶಾಖಕ್ಕೆ ಹೋಗ್ತಕ್ಕಂತ ಪೋಷಕಾಂಶಗಳು ನಷ್ಟ ಆಗೋದನ್ನ ಇಲ್ಲಿ ನಾವು ತಡೆಯಬಹುದು. ನಂತರ ಕೆಲವೊಂದು ಹುಳಿ ಬರೆಸಿ ಮಾಡತಕ್ಕಂತ ಆಹಾರ ಪದಾರ್ಥಗಳೇನಿದೆ, ದೋಸೆ ಇರಬಹುದು, ಇಡ್ಲಿ ಇರಬಹುದು, ಇವು ಸ್ವಲ್ಪ ನಮಗೆ ಗರಿಗರಿಯಾಗಿ ಬೇಕಂತ ಹೇಳಿ ಸೋಡಾ ಪುಡಿಯನ್ನ ಬಳಸ್ತಾ ಇರ್ತೀವಿ. ಅದನ್ನು ಕೂಡ ನಾವು ಹಾಕಬಾರದು, ಅಥವಾ ಹಾಕಿದ್ರು ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಅದನ್ನು ಕೂಡ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಈ ರೀತಿ ಆರೋಗ್ಯಕರ ಅಡಿಗೆ ವಿಧಾನಗಳನ್ನು ಬಳಸಬೇಕು. ನಂತರ ನಾವು ಆಹಾರ ತಯಾರಿಸಿದ 24 ಗಂಟೆಗಳ ಒಳಗೆ ಅದನ್ನ ಬಳಕೆ ಮಾಡಬೇಕು. ಅಂದ್ರೆ ನಾವು ತಂಗ್ಳನ್ನ ತಿನ್ನಬಾರ್ದ, ಹೆಚ್ಚು ವೇಸ್ಟ್ ಮಾಡಬೇಕಾ ಅಂತ ಹೇಳಿದ್ರೆ ತಂಗ್ಳನ್ನ ತಿನ್ನೋದು ಅವಶ್ಯಕತೆ ಇಲ್ಲ. ನಾವು ರಾತ್ರಿ ತಯಾರಿಸಿದ ಆಹಾರವನ್ನ ತಿರ್ಗಾ 24 ಗಂಟೆಗಳವರೆಗೆ ಬಳಸಬಹುದು, ಬೆಳಗ್ಗೆ ಎದ್ದು ಕೂಡ ಅದನ್ನ ಬಳಸಬಹುದು. ಆದ್ರೆ ಅದು ಕೆಡುವುದಕ್ಕೆ ಮೊದಲು, ಅಂದ್ರೆ 24 ಗಂಟೆಗಳ ನಂತರ ಕೆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪೆರಿಷಬಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಬೇಗನೆ ಹಾಳಾಗ್ತಕ್ಕಂತ ಒಂದು ಬೇಯಿಸಿದ ಅನ್ನ ಇರಬಹುದು, ಪಲ್ಯಗಳಿರಬಹುದು, ಬಿಸಿಲು ಹೆಚ್ಚಿದ್ದಾಗ ಇನ್ನೂ ಬೇಗನೆ ಹಾಳಾಗುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಅವಾಗೆ ತಯಾರಿಸಿಕೊಂಡು ಅವತ್ತಿನ ಊಟವನ್ನ ಅವತ್ತೇ ಮಾಡೋದು ಬಹಳ ಒಳ್ಳೇದು. ಯಾವುದನ್ನ ನಾವು ಸಂಸ್ಕರಣೆ ಮಾಡಿ, ಅಂದ್ರೆ ಜಾಮ್ ಇರಬಹುದು, ಈ ಸ್ಕ್ವಾಷಸ್ ಇರಬಹುದು, ಹೊರಗಡೆಯಿಂದ ನಾವೇನ್ ತರ್ತಾ ಇರ್ತೀವಿ ಅವನ್ನ ಸಾಧ್ಯ ಆದಷ್ಟು ಮನೆ ಮಟ್ಟದಲ್ಲೇ ಮಾಡಿಕೊಳ್ಳಬಹುದು. ನಮ್ಮಲ್ಲಿ ಹಣ್ಣು ಮತ್ತು ತರಕಾರಿಗಳು ಹೆಚ್ಚಿದ್ದಾಗ ನಮ್ಮ ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಉಪ್ಪಿನಕಾಯಿಗಳನ್ನ ಮಾಡೋದಿರಬಹುದು, ಅಥವಾ ಗುಳಂಬ ಅಂತ ಮಾಡ್ತೀವಿ ಅದರದೇ ಒಂದು ಈಗ ನಾವು ಮಾಡ್ತಾ ಇರ್ತಕ್ಕಂತ ಜಾಮ್ ಇರಬಹುದು ಅಥವಾ ಜೆಲ್ಲಿ ಇರಬಹುದು, ಎಲ್ಲ ಈ ರೀತಿ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಕೂಡ ಸಾಕಷ್ಟು ನಾವು ವೈಜ್ಞಾನಿಕ ಅಂಶಗಳನ್ನ ಗಮನಿಸಿ ಆ ರೀತಿ ಪದಾರ್ಥಗಳನ್ನ ಮಾಡಿ ಇಟ್ಕೊಳ್ಬಹುದು. ನಂತರ ನಿಂಬೆ ಹಣ್ಣು ಹೆಚ್ಚಿದ್ದಾಗ ನಾವು ಸ್ಕ್ವಾಷ್ ತಯಾರು ಮಾಡಿ ಇಟ್ಕೊಡ್ತೀವಿ. ಅದನ್ನು ಕೂಡ ಮಾಡಿಟ್ರು ಕೂಡ ಅದರಲ್ಲಿ ಯಾವುದೇ ಆಹಾರ ಸುರಕ್ಷಕಗಳನ್ನ ಹಾಕೋದು ಬೇಕಾಗಿರಲಿಲ್ಲ. ಅಂದ್ರೆ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೀವಿ, ಸಕ್ಕರೆ ಜಾಸ್ತಿ ಹಾಕಿದಾಗ ಅದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕೋದು ಬೇಕಾಗಲ್ಲ. ಅಂದ್ರೆ ಆಹಾರ ಸುರಕ್ಷಿತವಾಗಿದ್ದಾಗ, ಯಾವುದೇ ರಾಸಾಯನಿಕಗಳನ್ನು ಬಳಸದೇ ಇದ್ದಾಗ ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೂ ಒಂದು ಹೇಳಬೇಕಂತಂದ್ರೆ, ಈಗ ನಾವು ಮಾಡ್ತಿರ್ತಕ್ಕಂತ ಕೃಷಿಯಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳಿಗೆ ಸಾಕಷ್ಟು ನಾವು ರಾಸಾಯನಿಕಗಳನ್ನ ಬಳಸ್ತಾ ಇದ್ದೇವೆ. ಅವನ್ನ ಬಳಸೋದನ್ನ ಬಿಡೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಸಾಕಷ್ಟು ರೈತರು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಆದರೂ ಕೂಡ ಇಡೀ ಜಗತ್ತಿಗೆ ಅದನ್ನ ಮಾಡೋದಕ್ಕೆ ಅನುಕೂಲ ಆಗ್ಲಿಕ್ಕಿಲ್ಲ. ಅಂತಹ ಸಮಯದಲ್ಲಿ ಅಟ್ಲೀಸ್ಟ್ ಸ್ಪ್ರೇ ಮಾಡಿದ ಒಂದು 2-3 ದಿನನಾದ್ರೂ ಬಿಟ್ಟು ಅದನ್ನ ಮಾರುಕಟ್ಟೆಗೆ ತರುವಂತ ಒಂದು ಅವೇರ್ನೆಸ್ ನಮ್ಮ ರೈತಾಪಿ ಬಂಧುಗಳಿಗೆ ಬರಬೇಕು. ಅಂದ್ರೆ ನಾವು ಇವತ್ತು ಸ್ಪ್ರೇ ಮಾಡಿದೀವಿ ಅಂದ್ರೆ ಅವತ್ತೇ ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗೋದು ಬೇಡ. ಅಟ್ಲೀಸ್ಟ್ 1 ದಿನ ನಂತರ, 2 ದಿನದ ನಂತರ ಬಂದಾಗ ಅದರಲ್ಲಿ ಅಷ್ಟೊಂದು ಅಂಶಗಳು ಇರೋದಿಲ್ಲ. ಮತ್ತು ಎಷ್ಟು ನಾವು ಸ್ಪ್ರೇ ಮಾಡಬೇಕಲ್ಲ ಅಷ್ಟನ್ನೇ ನಿಗದಿತ ಪ್ರಮಾಣದಲ್ಲಿ, ಶಿಫಾರಸಿತ ಪ್ರಮಾಣ ಏನಿರುತ್ತೆ ಅಷ್ಟನ್ನು ಮಾತ್ರ ನಾವು ರಾಸಾಯನಿಕಗಳನ್ನ ಬಳಕೆ ಮಾಡಿದಾಗ ತರಕಾರಿ ಮತ್ತು ಹಣ್ಣುಗಳಲ್ಲಿ ಉಳಿತಕ್ಕಂತ ಅಂಶ ಕಡಿಮೆ ಆಗುತ್ತೆ. ಅಂದ್ರೆ ಪೆಸ್ಟಿಸೈಡ್ ರೆಸಿಡಿಯಲ್ ಎಫೆಕ್ಟ್ ಅಂತ ಏನ್ ಹೇಳ್ತೀವಿ, ಉಳಿಕೆಗಳು ಅದರಲ್ಲಿ ಕಡಿಮೆ ಇರಬೇಕು. ಎಷ್ಟು ಪ್ರಮಾಣದಲ್ಲಿ ಇರಬೇಕಲ್ಲ ಅಷ್ಟೇ ಇರಬೇಕು. ಅದರಿಂದ ಹೆಚ್ಚು ಇದ್ದಾಗ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಆಲ್ರೆಡಿ ಆಗ್ತಾ ಇದಾವೆ, ಅದನ್ನ ಕಡಿಮೆ ಮಾಡಬೇಕಾಗಿದೆ. ಈ ರೀತಿ ನಾವು ಯಾವ ಎಲ್ಲ ಅಂಶಗಳನ್ನ ಹೇಳಿದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೆ ನಮಗೆ ಸುರಕ್ಷಿತ ಆಹಾರ ಸಿಗಬಹುದು. ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ಸುರಕ್ಷಿತ ಆಹಾರವನ್ನ ತಿನ್ನದೇ ಇದ್ರೆ ಅನೇಕ ರೋಗಗಳಿಗೆ ನಮ್ಮ ದೇಹ ಎಡೆಯಾಗುತ್ತದೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ವಿಶ್ವ ಆಹಾರದ ದಿನಾಚರಣೆ ದಿನ ಒಂದು ಘೋಷವಾಕ್ಯವನ್ನ ಹೇಳಿದ್ರು, ನಾಳೆಯ ಆರೋಗ್ಯಕ್ಕಾಗಿ ಇಂದಿನ ಸುರಕ್ಷಿತ ಆಹಾರ. ಅಂದ್ರೆ ನಾವು ಇಂದು ಸುರಕ್ಷಿತವಾದ ಆಹಾರವನ್ನ ಸೇವನೆ ಮಾಡಬೇಕಿದೆ. ಸಾಕಷ್ಟು ಹೊರಗಡೆ ಇರತಕ್ಕಂತ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ, ಸಂಸ್ಕರಿತ ಆಹಾರಗಳು ಈ ಚಿಕ್ಕ ಮಕ್ಕಳಿಗೆ ಅಪೌಷ್ಟಿಕತೆ ಕಾಡೋದಕ್ಕೆ ಕಾರಣ ಕೂಡ ಅದೇ. ಹೊರಗಿನ ಆಹಾರಗಳ ಪದ್ಧತಿಯನ್ನು ಜಾಸ್ತಿ ನಾವು ಮಾಡಿಕೊಂಡಾಗ ಮನೆಯಲ್ಲಿರ್ತಕ್ಕಂತ ಗಂಜಿ ಇರಬಹುದು, ಮನೆಯಲ್ಲಿ ಮಾಡಿರತಕ್ಕಂತ ಹಪ್ಪಳಗಳಿರಬಹುದು, ರುಚಿ ಅಷ್ಟೊಂದು ಕಾಣೋದಿಲ್ಲ. ಅಲ್ಲಿ ಟೇಸ್ಟ್ ಮೇಕರ್ಸ್ ಅಂತ ಹಾಕಿರ್ತಾರೆ, ಅದಕ್ಕೆ ಮಾರು ಹೋಗಿ ನಾವೆಲ್ಲ ಮಕ್ಕಳಿಗೆ ಕೇವಲ 5 ರೂಪಾಯಿಗೆ 10 ರೂಪಾಯಿಗೆ ಸಿಗ್ತಕ್ಕಂತ ರೆಡಿ ಫುಡ್ಸ್ ಅನ್ನ ನಾವಿವತ್ತು ಕೊಡಿಸ್ತಾ ಇದ್ದೇವೆ. ಅದರ ಬದಲಾಗಿ ನಮ್ಮ ಮನೆಯಲ್ಲೇನೆ ನಾವು ಕೂಡ ನವಣಕ್ಕಿಯಿಂದ ಹಪ್ಪಳ ತಯಾರು ಮಾಡ್ಕೋಬಹುದು, ಉದ್ದಿನ ಹಪ್ಪಳ ಮಾಡ್ಕೋಬಹುದು, ಬೇರೆ ಬೇರೆ ಮಡಿಕೆ ಹೆಸರು ಈ ರೀತಿ ದ್ವಿದಳ ಧಾನ್ಯಗಳನ್ನು ಬಳಸಿ ನಾವು ಹಪ್ಪಳವನ್ನು ಮಾಡಿ ಹಂಚಿನಲ್ಲಿ ನಾವು ಸುಟ್ಟು ಕೊಟ್ಟಾಗ ಎಣ್ಣೆಯ ಅಂಶ ಕೂಡ ಕಡಿಮೆ ಇರುತ್ತೆ. ಆ ತರದ ಒಂದು ಆರೋಗ್ಯಕರವಾದ ಅಡಿಗೆ ವಿಧಾನಗಳನ್ನು ನಾವು ಅನುಸರಿಸಿ ನಮ್ಮ ಮಕ್ಕಳಿಗೆ ಅಥವಾ ವೃದ್ಧರಿಗೆ ಎಲ್ಲ ವಯಸ್ಸಿನವರು ಕೂಡ ಒಂದು ಸುರಕ್ಷಿತ ಆಹಾರವನ್ನು ಸೇವನೆ ಮಾಡಿ ಮುಂದಿನ ಜನಾಂಗಕ್ಕೆ ಮುಂದಿನ ದಿನಗಳಲ್ಲಿ ನಾವು ಆರೋಗ್ಯಯುತವಾದ ಒಂದು ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆತ್ಮೀಯರೇ, ಆಹಾರದ ಬಗ್ಗೆ ತಾವು ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿರಿ ಅಂತ ಹೇಳಿ ಭಾವಿಸ್ತೀವಿ. ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಆಹಾರ ಬಹಳ ಕಷ್ಟಪಟ್ಟು ನಮ್ಮ ರೈತ ಬಾಂಧವರು ತಾವೆಲ್ಲ ಬೆಳೀತಾ ಇದ್ದೀರಿ, ಆಹಾರ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರ್ದು, ವ್ಯರ್ಥವಾಗಿ ಹೋಗಬಾರ್ದು. ಅದಕ್ಕೆ ನಾವು ಅದನ್ನು ಕೂಡ ಈ ಸಂದರ್ಭದೊಳಗೆ ಬಹಳ ಎಚ್ಚರಿಕೆಯಿಂದ ಆ ಸಂಪನ್ಮೂಲವನ್ನು ಉಪಯೋಗ ಮಾಡಿಕೊಳ್ಬೇಕು, ಬಳಸಬೇಕು. ಬೇರೆಯವರಿಗೂ ಕೂಡ ಈ ಮಾಹಿತಿಯನ್ನು ನೀಡಬೇಕು. ಯಾಕಪ್ಪ ಅಂತಂದ್ರೆ ರೈತರು ಎಷ್ಟು ಕಷ್ಟಪಟ್ಟು ಆಹಾರವನ್ನು ಬೆಳೀತೀರಿ ಅದರ ಮಹತ್ವ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಮದುವೆ ಸಮಾರಂಭ ಇರಬಹುದು ಅಥವಾ ಬೇರೆ ಬೇರೆ ಸಮಾರಂಭಗಳಿರ್ಬೋದು, ಅನೇಕ ಸಂದರ್ಭಗಳಲ್ಲಿ ಹೋಟೆಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಆಹಾರ ಪದಾರ್ಥ ಇವತ್ತು ವ್ಯರ್ಥವಾಗಿ ಹಾಳಾಗಿ ಹೋಗ್ತಾ ಇದೆ. ಶೇಕಡಾ 25-30% ಆಹಾರ ಇವತ್ತು ಇದೇ ಕಾರಣಕ್ಕಾಗಿ ವೇಸ್ಟ್ ಆಗ್ತಾ ಇದೆ ಅನ್ನುವಂತಹ ಮಾತು ನಮ್ಮೆಲ್ಲರಿಗೆ ಬಹಳ ಆತಂಕ ತರುವಂತದ್ದು. ಯಾಕಂತಂದ್ರೆ ಒಂದು ಕಾಳು ಬೆಳಿಬೇಕಾಯ್ತಪ್ಪ ಅಂತಂದ್ರೆ ಎಷ್ಟೆಲ್ಲಾ ಸಂಪನ್ಮೂಲಗಳು ಬೇಕಾಗ್ತವೆ, ರೈತರು ಎಷ್ಟು ಕಷ್ಟಪಡಬೇಕಾಗ್ತದೆ, ಎಷ್ಟು ಶ್ರಮ ಹಾಕಬೇಕಾಗ್ತದೆ. ಆದ್ರೆ ಅದೇ ಕಾಳನ್ನ ನಾವು ವೇಸ್ಟ್ ಮಾಡೋದಕ್ಕೆ ಟೈಮ್ ಹತ್ತಂಗಿಲ್ಲ. ಇದು ಒಂದೇ ಅಂತಲ್ಲ, ಸಾಕಷ್ಟು ಸಂದರ್ಭದೊಳಗ ರೈತ ಬೆಳೆದಂತಹ 100 ಕಾಳುಗಳಲ್ಲಿ ಹೆಚ್ಚು ಕಡಿಮೆ 50 ಕಾಳುಗಳು ಹಿಂಗೆ ವ್ಯರ್ಥ ಆಗಿ ಹೋಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಆಹಾರ ಸೇವನೆ ನಮ್ಮ ಕೈಯಾಗದ, ಅದನ್ನ ಅಗ್ದಿ ಸೂಕ್ತವಾಗಿ ಸರಿಯಾದ ಕ್ರಮದೊಳಗ ಸೇವನೆ ಮಾಡೋಣ, ಆರೋಗ್ಯಪೂರ್ಣವಾಗಿರೋಣ. ಅದಲ್ಲದೆ ವ್ಯರ್ಥ ಅನ್ನುವಂತಹ ಏನು ವಿಚಾರದ ಅದನ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಜಯ ಸಾಧಿಸೋದಕ್ಕೆ ಬಿಡುವುದು ಬೇಡ ಅನ್ನುವಂತಹ ಮಾತು ಇಲ್ಲಿ ನಾವು ನೆನಪಿನೊಳಗ ಇಟ್ಟುಕೊಳ್ಳೋಣ. ಡಾಕ್ಟರ್ ವಾಣಿಶ್ರೀ ಅವರನ್ನ ತಾವು ಸಂಪರ್ಕ ಮಾಡಬಹುದು. ಅವರ ಮೊಬೈಲ್ ನಂಬರ್ 9-8-6-1-7-4-0-7. ತಾವೆಲ್ಲ ಈಗ ಹಿಂಗಾರಿ ಬಿತ್ತನೆ ಒಳಗ ತೊಡಗಿರಿ. ಯಾವ ತಳಿಗಳು ಒಳ್ಳೆಯವಾದವ, ಯಾವ ಬೀಜಗಳನ್ನ ನಾವು ಖರೀದಿ ಮಾಡಬೇಕು, ಯಾವ ಸಂದರ್ಭದೊಳಗೆ ಹಾಕಬೇಕು, ಯಾವ್ಯಾವ ಬೆಳೆಗಳನ್ನ ನಾವು ಬಿತ್ತನೆ ಮಾಡಬೇಕು, ಹಿಂಗೆಲ್ಲ ತಾವು ಪ್ಲಾನ್ ಮಾಡ್ತಾ ಇರ್ತೀರಿ. ಅನೇಕರು ತಾವು ಬಿತ್ತನೆ ಒಳಗೂ ಕೂಡ ಈಗ ಬ್ಯುಸಿ ಆಗಿದ್ದೀರಿ. ಹಿಂಗಾರಿ ಬೆಳೆಗಳಲ್ಲಿ ಉತ್ತಮ ಇಳುವರಿ ತಗೋಬೇಕು ಅಂತಂದಾಗ ಯಾವ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು, ಯಾವ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಬಿವಿ ಶ್ರೀನಿವಾಸ್ ಅವರು ಕೆಲವೊಂದಿಷ್ಟು ಸಲಹೆ ಸೂಚನೆ ತಮಗೆ ಕೊಡ್ತಾ ಇದ್ದಾರೆ. ಅವರು ಹೇಳುವುದನ್ನು ನಾವೀಗ ಕೇಳೋಣ. ರೈತ ಬಾಂಧವರಿಗೆ ನಮಸ್ಕಾರ. ಈ ವಾರ ನಾನು ಹಿಂಗಾರು ಬೆಳೆಗಳ ಉತ್ತಮ ಇಳುವರಿಗಾಗಿ ಕೆಲವೊಂದು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಹಾಗಾಗಿ ರೈತ ಬಾಂಧವರು ಹಿಂಗಾರು ಬಿತ್ತನೆಗಾಗಿ ಯಾವ ರೀತಿಯ ನಾವು ಸಿದ್ಧತೆಗಳನ್ನ ಮಾಡಿಕೊಡ್ಬೇಕನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ರೈತ ಬಾಂಧವರು ಹಿಂಗಾರು ಹಂಗಾಮಿಗಾಗಿ ಉತ್ತಮ ತಳಿಗಳ ಬೀಜವನ್ನ ಆರಿಸ್ಕೋಬೇಕು, ಹಾಗೂ ಬೀಜೋಪಚಾರಕ್ಕೆ ಬೇಕಾದ ಅಣುಜೀವಿ ಗೊಬ್ಬರ ಆಗಿರ್ಬೋದು ಅಥವಾ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಆಮೇಲೆ ರಸಗೊಬ್ಬರಗಳು ಹಾಗೂ ಕಳೆನಾಶಕವನ್ನ ತಮ್ಮ ಕ್ಷೇತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ಮುಂಚಿತವಾಗಿ ಸಂಗ್ರಹಿಸಿಟ್ಕೋಬೇಕು, ಹಾಗೂ ಇದನ್ನ ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ಬಿತ್ತನೆ ಕೈಗೊಳ್ಳುವ ಹಾಗೆ ನಾವು ಸಮಯವನ್ನ ಹೊಂದಿಸಿಕೊಳ್ಳಬೇಕು. ಹೀಗಾಗಿ ಮುಂಬರುವ ಹಿಂಗಾರು ಹಂಗಾಮಿಗೆ ರೈತರು ಸೂಕ್ತವಾದಂತಹ ತಳಿಗಳನ್ನ ಆಯಾ ಪ್ರದೇಶಕ್ಕೆ ಹೊಂದಿಕೆ ಆಗತಕ್ಕಂತ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಹಾಗಾಗಿ ಶಿಫಾರಸು ಮಾಡಿದ ಉತ್ತಮ ಗುಣಮಟ್ಟನ ಹಾಗೂ ಹೆಚ್ಚು ಇಳುವರಿ ಕೊಡುವ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಸೂಕ್ತ ಪ್ರಮಾಣದ ಪ್ರಮಾಣೀಕೃತ ಬೀಜಗಳನ್ನ ಬಳಕೆ ಮಾಡ್ಕೋಬೇಕು, ಹಾಗೂ ಎಕರೆಗೆ ಶಿಫಾರಸು ಮಾಡಿದ ಪ್ರಮಾಣವನ್ನ ಸೂಕ್ತ ಅಂತರದಲ್ಲಿ ಬಿತ್ತನೆ ಮಾಡುವುದು ಅತಿ ಮುಖ್ಯ. ಹೀಗಾಗಿ ಪ್ರತಿಯೊಂದು ಸಸಿನ ಒಟ್ಟಾರೆ ಇಳುವರಿ ಹೆಚ್ಚು ಮಾಡಲು ನಾವು ಸಸಿಗಳ ಸಂಖ್ಯೆಯನ್ನ ಕಡಿಮೆ ಆದ ಹಾಗೆ ಕಾಪಾಡಿಕೊಳ್ಬೇಕು, ಹಾಗೂ ಗಿಡದಿಂದ ಗಿಡಕ್ಕೆ ಅಂತರವನ್ನು ಕಾಪಾಡಲು ಹೆಚ್ಚಾದ ಗಿಡಗಳನ್ನ ಕೀಳಬೇಕು. ಇದರಿಂದ ನಾವು ಪ್ರತಿಯೊಂದು ಬೆಳೆಗೂ ನಿಗದಿಪಡಿಸಿದ ಅಂತರವನ್ನು ಕಾಪಾಡಿಕೊಳ್ಬೇಕು. ಹೀಗಾಗಿ ಹಿಂಗಾರು ಬೆಳೆಗಳನ್ನ ನಾವು ಬಿತ್ತುವಾಗ ಮಣ್ಣಿನಲ್ಲಿ ಅವಶ್ಯವಾದ ತೇವಾಂಶ ಪ್ರಮಾಣ ನೋಡಿಕೊಂಡು ನಾವು ಬಿತ್ತನೆ ಮಾಡಬೇಕು. ನಂತರ ಈ ಹಿಂಗಾರು ಬೆಳೆಗಳಲ್ಲಿ ಇಳುವರಿ ಹೆಚ್ಚಿಸುವುದಕ್ಕಾಗಿ ನಾವು ಕಡಿಮೆ ಖರ್ಚಿನಲ್ಲಿ ಉತ್ಪಾದನಾ ತಾಂತ್ರಿಕತೆಗಳನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಬಿಡುಗಡೆ ಮಾಡಿರುತ್ತದೆ. ಈ ಎಲ್ಲಾ ಕ್ರಮಗಳನ್ನು ಉಚಿತವಾಗಿದ್ದು ಹಾಗೂ ಅಥವಾ ಕಡಿಮೆ ಖರ್ಚಿನಲ್ಲಿ ಇರೋದ್ರಿಂದ ಇದನ್ನ ನಾವು ಅನುಸರಿಸಿದ್ರೆ ನಾವು ಕಡಿಮೆ ಖರ್ಚಿನಲ್ಲಿ ಒಂದು ಉತ್ತಮವಾದ ಫಲಿತಾಂಶವನ್ನು ಪಡೆಯಬಹುದು. ಮೊದಲಿಗೆ ಈ ಬೆಳೆ ಉಳಿಕೆಗಳಾದ ಈ ಮುಂಗಾರು ಜೋಳದಾಗಿರ್ಬೋದು ಅಥವಾ ಗೋವಿನ ಜೋಳದ ದಂಟಾಗಿರ್ಬೋದು ಅಥವಾ ಗೋವಿನ ಜೋಳದ ತೆನೆ ದಿಂಡಾಗಿರ್ಬೋದು ಅಥವಾ ಸಿಪ್ಪೆ ಆಗಿರ್ಬೋದು, ಸೂರ್ಯಕಾಂತಿಯ ತೆನೆ ದಿಂಡು ಕಟ್ಟಿಗೆ ಆಗಿರ್ಬೋದು, ಕಬ್ಬಿನ ರೌದಿ, ಹತ್ತಿ ಕಟ್ಟಿಗೆ ಅಥವಾ ತೊಗರಿ ಕಟ್ಟಿಗೆ ಮತ್ತು ಕೃಷಿ ತ್ಯಾಜ್ಯ ವಸ್ತುಗಳನ್ನ ನಾವು ಸುಡಬಾರದು. ಸುಡದೆ ಇದನ್ನ ಕೃಷಿಯಲ್ಲಿ ಮರುಬಳಕೆ ಮಾಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆಯನ್ನ ಕಾಪಾಡಿಕೊಳ್ಳಬಹುದಾಗಿದೆ, ಹಾಗೂ ಮಣ್ಣಿನಲ್ಲಿ ಅವಶ್ಯವಿರುವ ಪೋಷಕಾಂಶಗಳನ್ನ ನಾವು ಸೇರಿಸಬಹುದಾಗಿದೆ. ಹಾಗೂ ಬೇಸಾಯದಲ್ಲಿ ಮಿಶ್ರ ಬೆಳೆ ಅನುಸರಿಸಿದ್ರಿಂದ ನಾವು ಉತ್ತಮವಾದಂತಹ ಒಂದು ಇಳುವರಿನ ಪಡೆಯಬಹುದು. ಇದರಿಂದ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದಂತಹ ಸಂದರ್ಭದಲ್ಲಿ ಮಾರುಕಟ್ಟೆಯ ಬೆಲೆಯಲ್ಲಿ ಏನಾದರೂ ಏರುಪೇರಾದ್ರೆ ಅಥವಾ ಏನಾದರೂ ಬೆಳೆ ಹಾಳಾದ್ರೆ ಅದನ್ನ ಇನ್ನೊಂದು ಬೆಳೆಯ ಆದಾಯದಿಂದ ನಾವು ಅದನ್ನ ಸರಿದೂಗಿಸ್ಕೋಬಹುದು. ಇನ್ನು ದ್ವಿದಳ ಧಾನ್ಯದ ಬೀಜಗಳಿಗೆ ನಾವು ಜೈವಿಕ ಗೊಬ್ಬರಗಳಾದ ರಜಬಿಯಂ ಮತ್ತು ಏಕದಳ ಧಾನ್ಯಗಳಿಗೆ ಅಜೋಸ್ಪಿರಿನ್ನಿಂದ ಬೀಜೋಪಚಾರ ಮಾಡುವುದು ಹೆಚ್ಚು ಲಾಭದಾಯಕವಾಗಿದೆ. ಹಾಗಾಗಿ ನಾವು ಪ್ರತಿ ವರ್ಷ ಹಸಿರೆಲೆ ಗೊಬ್ಬರಗಳಾದ ಸೆಣಬು, ಡೆಂಚ, ಹೊಂಗೆ, ಗಿರಿಸಿಡಿಯಾ, ಅಲಸಂದಿ ಅಥವಾ ಸುಬಾಬಲ್ ಇಂತಹ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದು. ಹಾಗೂ ಮಣ್ಣು ಪರೀಕ್ಷೆ ವರದಿ ಆಧಾರದ ಮೇಲೆ ನೀವು ರಸಗೊಬ್ಬರಗಳನ್ನು ಕೊಡೋದ್ರಿಂದ ಅನಾವಶ್ಯಕವಾಗಿ ರಸಗೊಬ್ಬರಕ್ಕಾಗಿ ಖರ್ಚು ಮಾಡತಕ್ಕಂಥ ಪ್ರಮೇಯ ತಪ್ಪುತ್ತದೆ. ಹಾಗೂ ಮುಖ್ಯವಾಗಿ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡಬಹುದಾಗಿದೆ. ಹಾಗಾಗಿ ರೈತ ಬಾಂಧವರು ಇದರ ಕುರಿತು ಹೆಚ್ಚಾಗಿ ಮಾಹಿತಿಗಳು ಬೇಕಾದರೆ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ನೀಡಿ